1928ರವರೆಗೆ ಇದು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿತ್ತು. ಇತಿಹಾಸ ಪ್ರಸಿದ್ಧ ಗುಮ್ಮನಾಯಕನಪಾಳ್ಯ ಕೋಟೆ, ಗೂಳೂರು ನಿಡುಮಾಮಿಡಿ ಮಠ, ಹೆಸರಾಂತ ಶ್ರೀ ವೆಂಕಟೇಶ್ವರ ದೇವಾಲಯ ಇನ್ನಿತರ ಪ್ರಮುಖ ಸ್ಥಳಗಳು ಇದೇ ತಾಲೂಕಿನಲ್ಲಿವೆ. ಪರಗೋಡು ಸಮೀಪ ಜಕ್ಕಲ ಮಡಗು ಜಲಾಶಯವಿದ್ದು ಅದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಪೂರೈಸುತ್ತದೆ. ಈ ಕ್ಷೇತ್ರವನ್ನು ಹಾಲಿ ಕಾಂಗ್ರೆಸ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪ್ರತಿನಿಧಿಸುತ್ತಿದ್ದಾರೆ. ಈ ಬಾರಿ ಕಾಂಗ್ರೆಸ್ನಿಂದ ಎಸ್ಎನ್ ಸುಬ್ಬಾರೆಡ್ಡಿ ಪುನರಾಯ್ಕೆ ಬಯಸಿದ್ದಾರೆ. ಬಿಜೆಪಿಯಿಂದ ಸಿ ಮುನಿರಾಜು, ಸಿಪಿಐಎಂನಿಂದ ಡಾ ಅನಿಲ್ ಕುಮಾರ್ ಅಭ್ಯರ್ಥಿಯಾಗಿದ್ದಾರೆ. ಒಟ್ಟಾರೆ 15 ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 199,443 ಮತದಾರರಿದ್ದಾರೆ. ಅವರಲ್ಲಿ 98,871 ಪುರುಷರು ಮತ್ತು 1,543 ಮಹಿಳೆಯರು ಮತ್ತು 29 ಇತರೆ ಮತದಾರರಿದ್ದಾರೆ. 4,736 ಮಂದಿ ಯುವ ಮತದಾರರು ಇದೇ ಮೊದಲ ಬಾರಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. 2018ರಲ್ಲಿ ಶೇಕಡ 83.1% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ 263. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಜಿಲ್ಲಾ ಕೇಂದ್ರವೂ ಆಗಿರುವ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ರಾಜಧಾನಿ ಬೆಂಗಳೂರಿಗೆ 56 ಕಿಲೋಮೀಟರ್ ದೂರದಲ್ಲಿದೆ. ವಿಶ್ವವಿಖ್ಯಾತ ನಿಸರ್ಗ ರಮಣೀಯ ಪ್ರವಾಸಿ ತಾಣ ನಂದಿಗಿರಿಧಾಮ, ಐತಿಹಾಸಿಕ ಪ್ರಸಿದ್ಧ ನಂದಿಯ ಶ್ರೀ ಭೋಗನಂದೀಶ್ವರ ದೇವಾಲಯ, ವಿಶ್ವವಿಖ್ಯಾತ ಎಂಜಿನಿಯರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟೂರು ಮುದ್ದೇನಹಳ್ಳಿ ಇದೇ ಕ್ಷೇತ್ರದಲ್ಲಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿನ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದ್ದ ಹಿನ್ನೆಲೆಯೂ ಈ ಕ್ಷೇತ್ರಕ್ಕಿದೆ. ಹೂವು, ತರಕಾರಿ ಮತ್ತು ಹೈನುಗಾರಿಕೆ ಪ್ರಸಿದ್ಧಿಯಾಗಿದೆ. ನಂದಿಗಿರಿಧಾಮಕ್ಕೆ ರೋಪ್ವೇ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಇತ್ತೀಚೆಗೆ ಚಾಲನೆ ದೊರೆತಿದೆ. ಈ ಕ್ಷೇತ್ರವನ್ನು ಹಾಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಪ್ರತಿನಿಧಿಸುತ್ತಿದ್ದಾರೆ. ಈ ಬಾರಿ ಬಿಜೆಪಿಯಿಂದ ಡಾ ಕೆ ಸುಧಾಕರ್ ಪುನರಾಯ್ಕೆ ಬಯಸಿದ್ದಾರೆ. ಕಾಂಗ್ರೆಸ್ನಿಂದ ಪ್ರದೀಪ್ ಈಶ್ವರ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಜೆಡಿಎಸ್ನಿಂದ ಕೆಪಿ ಬಚ್ಚೇಗೌಡ, ಆಮ್ ಆದ್ಮಿ ಪಕ್ಷದಿಂದ ಎಂಎಂ ಬಾಷಾ, ಆರ್ಪಿಐ ಪಕ್ಷದಿಂದ ವೆಂಕಟರೋಣಪ್ಪ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಒಟ್ಟಾರೆ 12 ಮಂದಿ ಅಂತಿಮ ಸ್ಪರ್ಧಾ ಕಣದಲ್ಲಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 207,850 ಮತದಾರರಿದ್ದಾರೆ. ಅವರಲ್ಲಿ 1,02,457 ಪುರುಷರು ಮತ್ತು 105,373 ಮಹಿಳೆಯರು ಮತ್ತು 20 ಇತರೆ ಮತದಾರರಿದ್ದಾರೆ. 5,616 ಮಂದಿ ಯುವ ಮತದಾರರು ಇದೇ ಮೊದಲ ಬಾರಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. 2018ರಲ್ಲಿ ಶೇಕಡ 87.69% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ರಾಜ್ಯದ ಪ್ರಮುಖ ರೇಷ್ಮೆ ನಗರಿಗಳಲ್ಲಿ ಶಿಡ್ಲಘಟ್ಟ ಮುಂಚೂಣಿಯಲ್ಲಿದೆ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಕೇವಲ 16 ಕಿಲೋಮೀಟರ್ ದೂರದಲ್ಲಿರುವ ಶಿಡ್ಲಘಟ್ಟ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ರಾಜಧಾನಿ ಬೆಂಗಳೂರಿಗೆ ಸಮೀಪದಲ್ಲಿದೆ. ರೇಷ್ಮೆ ನಗರಿ ಖ್ಯಾತಿಯ ಶಿಡ್ಲಘಟ್ಟ ರೇಷ್ಮೆ ಬೆಳೆ ಮತ್ತು ರೇಷ್ಮೆ ಮಾರುಕಟ್ಟೆಗೆ ಪ್ರಸಿದ್ಧಿ ಪಡೆದಿದೆ. ಈ ಮಾರುಕಟ್ಟೆ ಏಷ್ಯಾದ 2ನೇ ಅತಿದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿರುವುದು ವಿಶೇಷ. ಸ್ವಾತಂತ್ರ್ಯ ಹೋರಾಟಗಾರರ ಗ್ರಾಮವೆಂದೇ ಹೆಸರಾಗಿರುವ ದೇಶಭಕ್ತರ ಹಳ್ಳಿ ಗ್ರಾಮವು ಇದೇ ತಾಲೂಕಿನದ್ದು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇದೇ ಮಣ್ಣಿನಿಂದ ಬಂದಿರುವುದು ವಿಶೇಷ. ಈ ಕ್ಷೇತ್ರವನ್ನು ಹಾಲಿ ಕಾಂಗ್ರೆಸ್ನ ಶಾಸಕ ವಿ ಮುನಿಯಪ್ಪ ಪ್ರತಿನಿಧಿಸುತ್ತಿದ್ದಾರೆ. ಈ ಬಾರಿ ಕಾಂಗ್ರೆಸ್ನಿಂದ ರಾಜೀವಗೌಡ ಆಯ್ಕೆ ಬಯಸಿದ್ದಾರೆ. ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಎಸ್ ವಿ ರಾಮಚಂದ್ರಗೌಡ ಸ್ಪರ್ಧಿಸಿದ್ದಾರೆ. ಜೆಡಿಎಸ್ನಿಂದ ಬಿಎನ್ ರವಿಕುಮಾರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಒಟ್ಟಾರೆ 14 ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 198,947 ಮತದಾರರಿದ್ದಾರೆ. ಅವರಲ್ಲಿ 99,561 ಪುರುಷರು ಮತ್ತು 99,376 ಮಹಿಳೆಯರು ಮತ್ತು 10 ಇತರೆ ಮತದಾರರಿದ್ದಾರೆ. 8,003 ಮಂದಿ ಯುವ ಮತದಾರರು ಇದೇ ಮೊದಲ ಬಾರಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ 242. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಟಿಟ್ಯೂಡ್ ಬದಲಿಸಿ, ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮನದ ಮಾತಿನ 100 ಚಿಂತನೆಗಳು. ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ March 15 ಪ್ರಸಾರ ಮಾಡುತ್ತಿದೆ. ಇದೇ ಏಪ್ರಿಲ್ಗೆ ಮನ್ ಕಿ ಬಾತ್ ಸರಣಿ 100ನೇ ಆವೃತ್ತಿ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ. ಈ ಆಯ್ದ ಭಾಗಗಳ 96ನೇ ಆವೃತ್ತಿಯಲ್ಲಿ ಪ್ರಧಾನಿಯವರು ನಮ್ಮ ದೇಶದ ಜೀವಸೆಲೆಯಾಗಿರುವ ನದಿಗಳ ಸ್ವಚ್ಛತೆಯ ಪ್ರಾಮುಖ್ಯತೆಯ ಕುರಿತು ಆಡಿದ ಮನದ ಮಾತನ್ನು ಪುನರ್ ನೆನಪಿಸಿಕೊಳ್ಳೋಣ. ಜನರೊಂದಿಗೆ ನೇರ ಮಾತುಕತೆ, ಇದು ನಿಮ್ಮ ಮತ್ತು ನಮ್ಮ ಮನದ ಮಾತು. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟ್ಯಂತರ ದೇಶವಾಸಿಗಳೊಂದಿಗೆ ಸಂವಹನ ಸಾಧಿಸುವ ಬಗ್ಗೆ ಹೀಗೆ. ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಆಕಾಶವಾಣಿ ಮೂಲಕ 2014 October 3 ಆರಂಭವಾದ ಈ ಸರಣಿ 2023 ಏಪ್ರಿಲ್ಗೆ 100ನೇ ಆವೃತ್ತಿ ತಲುಪುತ್ತಿದೆ. ನಮಾಮಿ ಗಂಗೆ ಕಾರ್ಯಕ್ರಮ ಒಂದು ಸಮಗ್ರ ಸಂರಕ್ಷಣಾ ಅಭಿಯಾನವಾಗಿದ್ದು, ಅದು 2014 ಕೇಂದ್ರ ಸರ್ಕಾರದಿಂದ 20,000 crore ಅಂದಾಜು ಬಜೆಟ್ ವೆಚ್ಚದೊಂದಿಗೆ ಫ್ಲಾಗ್ಶಿಪ್ ಕಾರ್ಯಕ್ರಮ ಎಂಬುದಾಗಿ ಅನುಮೋದನೆಗೊಂಡಿದೆ. ವಿಶ್ವಸಂಸ್ಥೆಯು ಭಾರತದ ಪವಿತ್ರ ನದಿ ಗಂಗೆಯನ್ನು ಪುನರುಜ್ಜೀವನಗೊಳಿಸುವ ನಮಾಮಿ ಗಂಗೆ ಉಪಕ್ರಮವನ್ನು ನೈಸರ್ಗಿಕ ಜಗತ್ತನ್ನು ಪುನರುಜ್ಜೀವನಗೊಳಿಸುವ ವಿಶ್ವದ ಅಗ್ರಗಣ್ಯ 10 ಉಪಕ್ರಮಗಳ ಪೈಕಿ ಒಂದು ಸಂರಕ್ಷಣೆ ಫ್ಲಾಗ್ಶಿಪ್ ಕಾರ್ಯಕ್ರಮವಾಗಿ ಗುರುತಿಸಲಾಗಿದೆ. ಶತಮಾನಗಳಿಂದಲೂ ಮಾತೆ ಗಂಗೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. ಈ ಉದ್ದೇಶದೊಂದಿಗೆ 8 ಹಿಂದೆ ನಾವು ನಮಾಮಿ ಗಂಗೆ ಅಭಿಯಾನವನ್ನು ಆರಂಭಿಸಿದೆವು. ಭಾರತದ ಈ ಮೊದಲ ಕಾರ್ಯಕ್ಕೆ ಜಗತ್ತಿನಾದ್ಯಂತದಿಂದ ಮೆಚ್ಚುಗೆ ಲಭಿಸುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಮಾತಾಗಿದೆ. ಅಲ್ಲದೆ ಇಡೀ ವಿಶ್ವದ 160 ಇಂತಹ ಉಪಕ್ರಮಗಳಲ್ಲಿ ನಮಾಮಿ ಗಂಗೆ ಅಭಿಯಾನಕ್ಕೆ ಈ ಗೌರವ ಸಿಕ್ಕಿರುವುದು ಬಹಳ ಸಂತೋಷದ ವಿಷಯ ಎಂದು ಪ್ರಧಾನಿ ಹೇಳಿದರು. ಈ ಹಿನ್ನೆಲೆಯಲ್ಲಿ 2022 December 25 ಬಿತ್ತರಗೊಂಡ ಮನದ ಮಾತು ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಈ ಉಪಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಈ ರೀತಿಯಾಗಿ. ಸದಿಯೋ ಸೇ ಕಲ್ ಕಲ್ ಬಹತಿ ಮಾ ಗಂಗಾ ಕೋ ಸ್ವಚ್ಛ ರಖನಾ ಹಮ್ ಸಬ್ಕಿ ಬಹುತ್ ಬಡಿ ಜಿಮ್ಮೇದಾರಿ ಹೈ. ಇಸಿ ಉದ್ದೇಶಕ್ಕೆ ಸಾಥ್ 8 ಪಹಲೆ ಹಮನೆ ನಮಾಮಿ ಗಂಗೆ ಅಭಿಯಾನಕ್ಕೆ ಶುರುವಾತ್ ಕೀ ಥೀ. ಹಮ್ ಸಭಿಕ್ಕೆ ಲಿಯೆ ಗೌರವ ಕಿ ಬಾತ್ ಹೈ ಕಿ ಭಾರತ್ ಕಿ ಇಸ್ ಪಹಲ್ ಕೋ ಆಜ್ ದುನಿಯಾ ಭರ್ ಕಿ ಸರಾಹನಾ ಮಿಲ್ ರಹಿ ಹೈ. ಯುನೈಟೆಡ್ ನೇಷನ್ಸ್ ನೆ ನಮಾಮಿ ಗಂಗೆ ಮಿಷನ್ ಕೋ ಇಕೋ ಸಿಸ್ಟಮ್ ಕೋ ರಿಸ್ಟೋರ್ ಕರ್ನೆ ವಾಲಿ ದುನಿಯಾ ಕೆ ಟಾಪ್ 10 ಇನಿಷಿಯೇಟಿವ್ ಮೇ ಶಾಮಿಲ್ ಕಿಯಾ ಹೈ. ಯೇ ಔರ್ ಭಿ ಖುಷಿ ಕಿ ಬಾತ್ ಹೈ ಕಿ ಪೂರೆ ವಿಶ್ವ ಕೆ 160 ಐಸೆ ಇನಿಷಿಯೇಟಿವ್ಸ್ ಮೇ ನಮಾಮಿ ಗಂಗೆ ಕೋ ಯಹ ಸಮ್ಮಾನ್ ಮಿಲಾ ಹೈ. ಮನದ ಮಾತಿನ 100 ಚಿಂತನೆಗಳು ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನೇಗಿಲು ಮಿಡಿತ ಪ್ರಸಾರವಾಗಲಿದೆ. ಇದರಲ್ಲಿ ನೈಸರ್ಗಿಕ ಕೃಷಿ ಈ ವಿಷಯವಾಗಿ ಮಾಹಿತಿಯನ್ನು ನೀಡಲಿದ್ದಾರೆ. ದಾವಣಗೆರೆ ICAR ತಾಳಬಳು ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣಾ ತಜ್ಞರಾದ ಡಾ ಜೆ ರಘುರಾಜ್ ಅವರು, ನಂತರ ಅಡಿಕೆ ಹಾಗೂ ಸುಗಂಧರಾಜ ಹೂವಿನ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ಕೆ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444, ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಕೃಷಿಕ ಬಾಂಧವರೇ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರೇ ನಮಸ್ಕಾರ, ನಾನು ರಘುರಾಜ, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇಂದು ನಿಮಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ರೈತ ಬಾಂಧವರೇ, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನೈಸರ್ಗಿಕ ಕೃಷಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಮಾಡ್ಕೊಂತ ಬರ್ತಿರುವಂತಹ ಒಂದು ಕೃಷಿಯ ಪದ್ಧತಿ. ಈ ಸಾವಯವ ಕೃಷಿ ಮತ್ತು ಈ ನೈಸರ್ಗಿಕ ಕೃಷಿ ಅಂತೇನೆ ಹೇಳ್ತೀವಿ, ಇವೆರಡು ಅಣ್ಣ ತಮ್ಮ ಇದ್ದ ಹಾಗೆ. ಒಂದು ಸಣ್ಣ ವ್ಯತ್ಯಾಸಗಳನ್ನ ಸಾವಯವ ಕೃಷಿ ಮತ್ತು ಈ ನೈಸರ್ಗಿಕ ಕೃಷಿಗೆ ನಾವು ಗುರುತಿಸ್ತೀವಿ. ಸಾವಯವ ಕೃಷಿನಲ್ಲಿ ನಾವು ಹೊರಗಿನಿಂದ ಸಾವಯವ ಪದಾರ್ಥಗಳನ್ನ ತಂದು ಬೆಳೆಗಳಿಗೆ ಪೋಷಕಾಂಶಗಳಾಗಿರಲಿ ಅಥವಾ ರೋಗ ಮತ್ತು ಕೀಟ ನಿರ್ವಹಣೆಗಾಗಿ ಬಳಸುತ್ತೀವಿ. ಆದರೆ ನೈಸರ್ಗಿಕ ಕೃಷಿ ಪದ್ಧತಿನಲ್ಲಿ ಹೊರಗಿನಿಂದ ನಾವು ಏನನ್ನೂ ತರುವುದಿಲ್ಲ, ಇರುವಂತಹ ಒಂದು ಸಂಪನ್ಮೂಲಗಳನ್ನು ಉಪಯೋಗಿಸಿ ಉಳುಮೆನೂ ಇಲ್ಲದೆ ನೈಸರ್ಗಿಕ ಅಥವಾ ಪ್ರಕೃತಿ ದತ್ತವಾಗಿ ಏನು ದೊರೀತವೆ ಆ ಒಂದು ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ನಾವು ಕೃಷಿ ಮಾಡುವಂತದ್ದು. ರೈತ ಬಾಂಧವರೇ, ಇದುವರೆಗೂ ಒಂದು ಸಾಂಸ್ಥಿಕವಾದಂತ ಒಂದು ಬೆಂಬಲ ಇದುವರೆಗೂ ನೈಸರ್ಗಿಕ ಕೃಷಿಗೆ ಇರಲಿಲ್ಲ. ಈಗ ಹಲವಾರು ಕಾರಣಗಳಿಗೆ ಸರ್ಕಾರಗಳು ನೈಸರ್ಗಿಕ ಕೃಷಿಗೆ ಒತ್ತು ಕೊಡ್ತಾ ಇದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಏನು ನಾವು ರಸಗೊಬ್ಬರಗಳನ್ನ ನಾವು ಹೊರದೇಶದಿಂದ ತರ್ತಾ ಇದೀವಿ, ಇದು ಬಹಳ ಹೊರೆ ಆಗ್ತಾ ಇದೆ. ಆಮದು ಮಾಡ್ಕೊಳ್ತಾ ಇರುವಂತ ಒಂದು ರಸಗೊಬ್ಬರ ಇದು ಒಂದು ಪ್ರಮುಖ ಕಾರಣ. ಅದ್ರ ಜೊತೆಗೆ ಆರೋಗ್ಯಕರವಾದ ಆಹಾರ ಬೆಳೆಗಳನ್ನ ಬೆಳೆಯಲು ಆಗ್ತಾ ಇಲ್ಲ. ಇದರಿಂದ ಎಲ್ಲ ದೇಶದ ರೈತರ ಮತ್ತು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತಾ ಇರೋದ್ರಿಂದ ಒಂದು ಆರೋಗ್ಯಕರ ಆಹಾರವನ್ನು ನಾವು ಪಡಿಬೇಕು ಅನ್ನೋ ಈ ಎರಡು ಉದ್ದೇಶಗಳಿಂದ ನೈಸರ್ಗಿಕ ಕೃಷಿಗೆ ಒತ್ತು ಕೊಡ್ತಾ ಇದೆ. ಪ್ರಥಮವಾಗಿ ನಮ್ಮ ದೇಶದಲ್ಲಿ ಕಳೆದ ವರ್ಷ 444 ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ನೈಸರ್ಗಿಕ ಕೃಷಿಗೆ ಒತ್ತು ಕೊಡುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಇದರಲ್ಲಿ ರೈತರಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು, ತರಬೇತಿಗಳನ್ನು ಏರ್ಪಡಿಸುವುದು ಮತ್ತು ರೈತರ ಹೊಲಗಳಲ್ಲಿ ಒಂದು ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸುವ ಮುಖಾಂತರ ನಾವು ಈ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ. ಮುಂದೆ ಬರುವಂತ ವರ್ಷದಲ್ಲಿ ದೇಶದಲ್ಲಿರುವಂತಹ 731 ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಒಂದು ಮೊದಲನೇ ಹಂತದ ಒಂದು ನೈಸರ್ಗಿಕ ಕೃಷಿಗೆ ಒತ್ತು ಕೊಡುವ ಕಾರ್ಯಕ್ರಮ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು. ಸದ್ಯಕ್ಕೆ ನೈಸರ್ಗಿಕ ಕೃಷಿಯ ಮೂಲ ಉದ್ದೇಶ ಹೊರಗಿನಿಂದ ನಾವು ಏನೂ ಒಂದು ಸಂಪನ್ಮೂಲಗಳನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಂದು ರೈತರು ಬೆಳೆಗಳಿಗೆ ಬೆಳೆಯೋದಕ್ಕೆ ಹಾಕೋ ಆಗಿಲ್ಲ. ಆದರೆ ಇಳುವರಿಯಲ್ಲಿ ಎಲ್ಲಿ ಕುಂಠಿತವಾಗಿ ರೈತರು ಸಂಕಷ್ಟಕ್ಕೆ ಈಡಾಗ್ತಾರೆ ಅನ್ನೋ ಒಂದು ವಿಷಯದಲ್ಲಿ ಮನಗಂಡು ಕೆಲವು ಸಡಿಲಿಕೆಗಳನ್ನು ನೀಡಿದೆ. ಇದರಲ್ಲಿ ರೈತರು ಪೋಷಕಾಂಶ ನಿರ್ವಹಣೆಗೆ ಜೀವಾಮೃತ ಮತ್ತು ಘನ ಜೀವಾಮೃತಗಳನ್ನು ತಾವೇ ತಯಾರಿಸಿ ಬೆಳೆಗಳು ಬೆಳೆಯೋದಕ್ಕೆ ಉಪಯೋಗಿಸಬಹುದು. ಜೊತೆಗೆ ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ನೀಮಾಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಇವುಗಳನ್ನ ತಾವೇ ತಯಾರಿಸಿ ಉಪಯೋಗಿಸಿ ರೋಗ ಮತ್ತು ಕೀಟಗಳನ್ನ ಒಂದು ನಿಯಂತ್ರಣ ಮಾಡಬಹುದು. ಈ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಸಾಮಾನ್ಯವಾಗಿ ಎಲ್ಲ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಪ್ರಾರಂಭ ಮಾಡಬಹುದು. ಸುಲಭವಾಗಿ ಒಂದು ನೈಸರ್ಗಿಕ ಕೃಷಿ ಪದ್ಧತಿನಲ್ಲಿ ಸಿರಿಧಾನ್ಯಗಳನ್ನ ಪ್ರಾರಂಭ ಮಾಡಿದ್ರೆ ರೈತರು ಸುಲಭವಾಗಿ ಪ್ರಾರಂಭದ ಹೆಜ್ಜೆಯನ್ನ ಇಡಬಹುದು. ತದನಂತರ ಒಂದು ಏನು ತರಕಾರಿ ಬೆಳೆ ಆಗಿರ್ಬೋದು, ಹಣ್ಣಿನ ಬೆಳೆ ಆಗಿರ್ಬೋದು, ಮತ್ತೆ ನಮ್ಮ ಪ್ರಾಂತ್ಯದಲ್ಲಿ ಇರುವಂತಹ ಅಡಿಕೆ ತೆಂಗು ಮತ್ತಿತರ ಹಣ್ಣಿನ ಬೆಳೆಗಳಲ್ಲೂ ಸಹ ನೈಸರ್ಗಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಬಹುದಾಗಿದೆ. ಇದರಲ್ಲಿ ಕಳೆ ನಿರ್ವಹಣೆಗೆ ಒಂದು ಬೆಳೆಗಳ ಹೊದಿಕೆಗಳನ್ನ ಉಪಯೋಗಿಸೋದು ಬಹಳ ಪ್ರಮುಖವಾಗಿದೆ. ಪೋಷಕಾಂಶ ನಿರ್ವಹಣೆ ಮತ್ತು ಏನು ರೋಗ ಕೀಟಗಳ ನಿರ್ವಹಣೆ ಒಂದು ಕ್ರಮಗಳನ್ನ ತಗೊಂಡು ಆರೋಗ್ಯಕರವಾದಂತ ಒಂದು ಕೃಷಿ ಉತ್ಪನ್ನಗಳನ್ನ ತಯಾರಿಸಿ ದೇಶದ ಒಂದು ಜನಸಂಖ್ಯೆಯ ಆರೋಗ್ಯ ಮಟ್ಟವನ್ನು ಸಹ ಒಂದು ಗಣನೀಯವಾಗಿ ನಾವು ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ನೈಸರ್ಗಿಕ ಕೃಷಿ ಸಹಾಯವಾಯಿತು. ನಿಮಗೆ ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9449833583ಕ್ಕೆ ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೀಗ ಅಡಿಕೆ ಹಾಗೂ ಸುಗಂಧರಾಜ ಹೂವಿನ ಕೃಷಿ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ಕೆ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕರಾದಂತಹ ಕೆ ಬಸವರಾಜಪ್ಪ ಅವ್ರನ್ನ ಮಾತಾಡಿಸ್ತಾ ಇದೀವಿ. ಅವರ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸವರಾಜಪ್ಪ ಅವರೇ. ನಮಸ್ಕಾರ ಸರ್. ಬಸವರಾಜಪ್ಪ ಅವರೇ, ಹೇಳಿ, ಎಷ್ಟು ವರ್ಷ ವಯಸ್ಸು ನಿಮ್ಗೀಗ? ಸರ್, ನಮಗೀಗ 45 ಸರ್. ಈಗ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಸರ್, ಈಗ 25 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ. ಕೃಷಿ ಬದುಕಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದ್ರ? ಬಾಲ್ಯ ಜೀವನ ಅಂದ್ರೆ ಸರ್, ಎಜುಕೇಶನ್ ಕೊಡ್ಸಿದ್ರು, ನಾವು ಎಜುಕೇಶನ್ ಓದಕ್ ಆಗ್ಲಿಲ್ಲ, 8th ಬಿಟ್ಬಿಟ್ವಿ. ನನಗೆ ಸ್ವಲ್ಪ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಇತ್ತು, ಹಾಗಾಗ್ಬಿಟ್ಟು ನಾನು ಕೃಷಿಯಲ್ಲಿ ತೊಡಿಕೊಂಡೆ ಸರ್. ಯಾಕೆ ವಿದ್ಯಾಭ್ಯಾಸದ ಬಗ್ಗೆ ಯಾಕೆ ನಿಮಗೆ ಹೆಚ್ಚು ಒಲವು ಬರಲಿಲ್ಲ ಅವಾಗ? ಸರ್, ಅದು ವಿದ್ಯಾಭ್ಯಾಸ ಯಾಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ನಂಗಾಗಿ ಕೃಷಿ ಬಗ್ಗೆನೆ ಬಹಳ ಕಾಳಜಿ ಇತ್ತು, ಕೃಷಿ ಬಗ್ಗೆನೆ ನಾನು ಇದನ್ನ ನೋಡ್ಕೊಂಡೆ. ಈಗ ಕೃಷಿ ಬಗ್ಗೆ ಸಾಕಷ್ಟು ಕಾಳಜಿ ಬರ್ಬೇಕಂತಂದ್ರೆ, ಅಂದ್ರೆ ಬಾಲ್ಯದಲ್ಲಿ ಸಾಕಷ್ಟು ನೀವೆಲ್ಲ ತಂದೆ ತಾಯಿಗಳ ಜೊತೆಗೆ ಒಡನಾಟ ಐತಿ ನಿಮಗೆ, ಕೃಷಿಗೆಲ್ಲ ಹೋಗಿ ಹೊಲದಲ್ಲೆಲ್ಲ ನೋಡ್ಕೊಂಡು ಕಲ್ತ್ಕೊಂಡಿದ್ರ? ಹೌದು ಸರ್, ಕೃಷಿ ಅದೇ ತಂದೆ ತಾಯಿ ನೋಡ್ಬಿಟ್ಟೆ ನಾವು ಕಲ್ತಿದ್ದೆ ಸರ್. ನಾವು ವಿದ್ಯಾಭ್ಯಾಸ ಮಾಡ್ರಿ ಅಂತಂದ್ರೆ ತಂದೆ ತಾಯಿಗಳು, ನನಗೆ ಯಾಕೆ ವಿದ್ಯೆ ಸ್ವಲ್ಪ ಕಡಿಮೆ ಇತ್ತು, ಹಂಗಾಗ್ಬಿಟ್ಟು ನಾನು ವಿದ್ಯಾಭ್ಯಾಸಕ್ಕೂ ಹೋಗ್ಲಿಲ್ಲ ಸರ್. ಎಷ್ಟು ಜನ ಇದ್ರಿ ನೀವು ಅಣ್ಣ ತಮ್ಮಂದಿರ ಅವತ್ತಿನ ಸಂದರ್ಭದಲ್ಲಿ? ಸರ್, ನಾವು 5 ಜನ ಅಣ್ಣ ತಮ್ಮಗಳು ಸರ್. 5 ಜನ, ಅವ್ರ ಅಣ್ಣರೆಲ್ಲ ಎಲ್ಲ ಓದಿದ್ರು ಚೆನ್ನಾಗಿ, ಅಣ್ಣ ತಮ್ಮ ಎಲ್ಲ ಎಲ್ಲೆಲ್ಲಿ ಡಿಗ್ರಿ ಎಲ್ಲ ಮಾಡಿದ್ರು, ನಾನೊಬ್ಬ ಮಾತ್ರ 5 ಓದಿದ್ದೀನಿ. ಒಟ್ಟಾರೆ ಎಷ್ಟು ಎಕರೆ ಇತ್ತು ನಿಮ್ಮದು ಕೃಷಿ ಭೂಮಿ? ಸರ್, 55 ಎಕರೆ ಇದೆ ಸರ್, 5 ಜನದಿಂದ 55 ಎಕರೆ ಜಮೀನು ಇದೆ. ಈಗೆಲ್ಲ ಒಂದ್ರಾಗ ಇದ್ದೀರಾ? ಇಲ್ಲ ಸರ್, ಎಲ್ಲ ಡಿವೈಡ್ ಆಗಿದ್ದೀವಿ. ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ತಂದೆ ತಾಯಿ ನೀವು 5 ಜನ ಅಣ್ಣ ತಮ್ಮಂದಿರೆಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತು ಹೇಗಿತ್ತು ಕೃಷಿ? ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಸರ್, ಇವಾಗ ತುಂಬಾ ಬದಲಾವಣೆ ಆಗಿದೆ ಸರ್. ಅವಾಗಿನ ಕೃಷಿಗೂ ಇವಾಗಿನ ಕೃಷಿಗೂ ಬಹಳ ಬದಲಾವಣೆ ಇದೆ ಸರ್. ಅವಾಗ ಅಂದ್ರೆ ಎಲ್ಲ ಸ್ವಸಹಾಯ ಪದ್ಧತಿಯಲ್ಲಿ ಧನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹೊಡೆದು ಚೆನ್ನಾಗಿ ಬೆಳೆ ಇಳುವರಿ ಚೆನ್ನಾಗಿ ಬರೋದು ಸರ್. ಇವಾಗೆಲ್ಲ ಗವರ್ಮೆಂಟ್ ಗೊಬ್ಬರ ಅದು ಇದು ಹಾಕ್ಬಿಟ್ಟು ಬೆಳೆ ಅಷ್ಟು ಇಳುವರಿ ಬರಲ್ಲ ಸರ್. ಅಂದ್ರೆ ಯಾವ ಪ್ರಮಾಣದಲ್ಲಿ ದನ ಕರುಗಳನ್ನ ಸಾಕಾಣಿಕೆ ಮಾಡಿದ್ರ ನೀವು? ಅವತ್ತೆಲ್ಲ ಒಗ್ಗೂಡಿ ಜೀವನ ಮಾಡ್ತಾ ಇದ್ರಲ್ಲ ಸರ್? ಎಲ್ಲ ಇಲ್ಲಿ ಗುಡ್ಡು ಕೊಡ್ಕೊಂಡು ಹೋಗ್ತಾ ಇದ್ರೆ ಸರ್. ಒಂದು 30-40 ಎಮ್ಮೆ ಇದ್ವು, ಹಸು ಒಂದು 20 ಇದ್ವು, 3 ಜೊತೆ ಎತ್ತುಗಳು ಇದ್ವು, ಅವೆಲ್ಲ ಒಗ್ಗೂಡಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ಸರ್. ಆಳು ಕಾಳುಗಳು ಅವ್ರ ಜೊತೆ ನಾವು ಹೋಗ್ತಿದ್ವಿ. ಹಾಗಾಗ್ಬಿಟ್ಟು ಅವಾಗ ಗೊಬ್ಬರ ಚೆನ್ನಾಗಿ ಸಿಗೋದು ಸರ್. ಇಳುವರಿ ನಾವೆಷ್ಟು ಅನ್ಕೊಂತಿದ್ವು ಅದಕ್ಕಿಂತ ಜಾಸ್ತಿನೇ ತೆಗಿತಿದ್ವಿ. ಇವಾಗ ಗೌರ್ಮೆಂಟ್ ಗೊಬ್ಬರ, ಈ ಔಷಧಿಗಳು, ಪಾಯ್ಸನ್ಗಳೆಲ್ಲ ಬಂದ್ಬಿಟ್ಟು ಇಳುವರಿ ಸ್ವಲ್ಪ ಕಡಿಮೆನೆ ಸರ್. ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ದನಕರುಗಳನ್ನ ಸಾಕಾಣಿಕೆ ಮಾಡಿದ್ರಲ್ಲ, ಅಂದ್ರೆ ಇವತ್ತು ಯಾಕೆ ಸಾಕಾಣಿಕೆ ಮಾಡಿಲ್ಲ ನೀವು? ಸರ್, ಇವಾಗ ಅಂದ್ರೆ ಕಾಡು ಮೇಡುಗಳು ಎಲ್ಲ ಕಡಿಮೆ ಆಗ್ತಾ ಬಂತು, ಎಲ್ಲ ಡಿವೈಡ್ ಆದ್ವಿ. ಡಿವೈಡ್ ಆದ್ರಿಂದ ಎಲ್ಲ ಇದು ಮಾಡ್ಕೊಂಡಿವಿ ಸರ್. ಅಂದ್ರೆ ಈ ಒಂದು ಕೃಷಿಯಲ್ಲಿ ಎಲ್ಲೋ ಒಂದ್ ಕಡೆ ಒಗ್ಗೂಡಿ ಜೀವನ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರಲ್ಲ, ಅಂದ್ರೆ ಒಬ್ಬೊಬ್ರು ಒಂದೊಂದು ನಿಭಾಯಿಸಿಕೊಂಡು ಹೋದ್ರೆ ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬಹುದು. ಹೌದು ಸರ್, ಒಗ್ಗೂಡಿ ಇದ್ರೆ ಯಾರಾದ್ರೂ ಸಾಧನೆ ಮಾಡಬಹುದು ಸರ್. ಹಿಂಗೆ ಡಿವೈಡ್ ಆಗ್ಬಿಟ್ಟು ಏನು ಸಾಧನೆ ಮಾಡಕ್ಕಾಗಲ್ಲ ಸರ್, ಎರಡು ಕೈಯಿಂದ ಏನು ಮಾಡಕ್ಕಾಗಲ್ಲ. ಈಗ ಒಬ್ಬಂಟಿಗರಾದ್ರು ಅಂದ್ರೆ ನೀವು ದನಕರುಗಳನ್ನ ಸಾಕಾಣಿಕೆ ಮಾಡೋದಲ್ಲಿ, ಕೃಷಿ ಮಾಡೋದಲ್ಲಿ ಇವೆಲ್ಲ ಸಮಸ್ಯೆ ಆಗಿದೆ. ಹೌದೌದು ಸರ್, ಒಟ್ಟಿಗೆ ಇರೋದು ಬಹಳ ಅನುಕೂಲ ಸರ್. ನನಗೆ ತಿಳಿದ ಮಟ್ಟಿಗೆ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿ. ಈಗ ನೀವೆಲ್ಲ ಬೇರೆ ಬೇರೆ ಆದ್ಮೇಲೆ 5 ಜನ ಅಣ್ಣ ತಮ್ಮಂದಿರು, ನಿಮ್ಗೆ ಎಷ್ಟೆಕರೆ ಕೃಷಿ ಜಮೀನು ಬಂತು? ಸರ್, ನನಗೆ 10 ಬಂದಿದೆ ಸರ್. ಈಗ 10 ಎಷ್ಟೆಕರೆ ನೀರಾವರಿ ಮಾಡಿದ್ರ, ಎಷ್ಟೆಕರೆ ಮಳೆ ಆಶ್ರಿತವಾಗಿ ಬೆಳೀತಾ ಇದ್ರ? ಸರ್, ಮಳೆ ಆಶ್ರಿತವಾಗಿ ಒಂದು 3 ಮಾಡ್ತಿದ್ದೀವಿ ಸರ್. ಇನ್ನ 7 ಬೋರಿನ ನೀರಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಡಿಕೆ ಹಾಕಿದ್ದೀನಿ ಸರ್, 1200 ಗಿಣಿ 3 ಎಕರೆಗೆ. ಅದರಲ್ಲಿ ಚೆಂಡು ಹೂವನ್ನು ಹಾಕ್ತಿದ್ವಿ. ಇವಾಗ 8 ವರ್ಷದ್ದಾಯ್ತು, ಅಷ್ಟು ಫಸಲು ಬರಲ್ಲ ಅಂತೇಳಿ ಚೆಂಡು ನಿಲ್ಲಿಸಿದೀವಿ. ಇವಾಗ ಸುಗಂಧರಾಜ ಹಾಕಿದೀವಿ, ಅಡಿಕೆ ಗಿಡದಲ್ಲೇ ಹಾಕಿದ್ವಿ ಸರ್. ಈಗ ವರ್ಷದ ಅಡಿಕೆ ಗಿಡದ್ದು. ಈಗ ಮೊದಲೆಲ್ಲ ನಿಮ್ಮ ತಂದೆಯವ್ರ ಕಾಲದಲ್ಲಿ ಹೆಚ್ಚಾಗಿ ಏನೇನು ಬೆಳೀತಾ ಇದ್ರೆ ನೀವು ಚಿಕ್ಕವರಿದ್ದಾಗ? ನಾವು ಚಿಕ್ಕವರಿದ್ದಾಗ ಅತಿ ಜಾಸ್ತಿ ಬೆಳೀತಿದ್ದು ಅಂದರೆ ರಾಗಿ, ಜೋಳ, ಎಳ್ಳು, ಉಳ್ಳಿ, ಅವರೆ, ತೊಗರಿ, ಪ್ರತಿಯೊಂದು ಬೆಳೆಯೋರು ಸರ್. ಇವಾಗ ನಾವು ಬರೀ ರಾಗಿನೂ ಬೆಳೆಯೋದು ಕಷ್ಟ ಆಗಿದೆ. ಅಂದರೆ ಸಾಕಷ್ಟು ಹೆಸರುವಾಸಿ ಆಗಿದೆಯಪ್ಪ ನಿಮ್ಮ ಹೊಸದುರ್ಗ ತಾಲೂಕು. ಸಿರಿಧಾನ್ಯಗಳನ್ನ ಸಾಕಷ್ಟು ಬೆಳೆಯೋದ್ರಲ್ಲಿ ನಂಬರ್ ಒನ್ ಅಂತೇಳಿ ಕೇಳಿದೀವಿ. ಯಾಕೆ ನೀವು ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಬೆಳೀತಾ ಇಲ್ಲ? ಈಗ ಸಾಮೆ ಬೆಳೀತಾರೆ, ರಾಗಿ ಬೆಳೀತಾರೆ, ನವಣೆ ಬೆಳೀತಾರೆ. ಹೌದಾ? ಸಾಕಷ್ಟು ಸಿರಿಧಾನ್ಯಗಳು ಬೆಳೆಯೋದು ಅಂತಂದ್ರೆ ಹೊಸದುರ್ಗ ತಾಲೂಕಲ್ಲಿ ಅಂತಾರೆ. ಇವಾಗ ಅಂದ್ರೆ ಅದೇ ಸರ್, ಮನೆಗಳಲ್ಲಿ ದನ ಕರುಗಳನ್ನ ಕಟ್ಕೊಂಡಿಲ್ಲ, ಹಾಗಾಗ್ಬಿಟ್ಟು ನಮ್ಮ ಟೈಮಿಗೆ ಕೂಲಿ ಬೇಸಾಯ ಸಿಗಲ್ಲ, ಹಂಗಾಗಿ ಅವೆಲ್ಲ ಕಡಿಮೆ ಮಾಡಿಬಿಟ್ಟು ಇವಾಗೆಲ್ಲ ಹಿಂಗೆ ತೋಟ ತುಳಿಕೆ ಮಾಡ್ಕೊಂತ ನಿಂತಿದ್ದೀವಿ ಸರ್. ಅಂದ್ರೆ ಅಡಿಕೆಗೆ ಹೆಚ್ಚು ಇವತ್ತಿನ ಸಂದರ್ಭದಲ್ಲಿ ಒಂದು ಆಸಕ್ತಿ ಕೊಟ್ಟು ಮಾಡ್ತಾ ಇದ್ದೀವಿ. ಈಗ ಇರೋಂತ 10 ಎಕರೆ ಜಮೀನಲ್ಲಿ ಎಷ್ಟು ಯಾವ ಪ್ರಮಾಣದಲ್ಲಿ ಅಡಿಕೆ ಹಾಕಿದ್ರಿ ಸರ್? 3 ಎಕರೆ ಅಡಿಕೆ ತೋಟ ಇದೆ, ಅದು ಆಲ್ರೆಡಿ ಫಸಲು ಬಂದಿರೋದು. ಇವಾಗ 4 ಎಕರೆ ಹಾಕಿದ್ದೀನಿ ವರ್ಷದ ಗಿಡ. ಈಗ 3 ಎಕರೆ ಇತ್ತಪ್ಪ ನಿಮ್ದು ಅಡಿಕೆ ಗಿಡ ಎಲ್ಲ, ನಿಮಗೆ ಫಸಲು ಬರ್ತಾ ಇತ್ತು, ಅದೇ ಸಾಕನಿಸ್ಲಿಲ್ಲ ನಿಮಗೆ, ಮತ್ತೆ 4 ಎಕರೆ ಹಾಕ್ಬೇಕಂತ ಯಾಕೆ ಅನಿಸ್ತು ಸರ್? ಎಲ್ಲ ಮಾಡಬೇಕು ಸರ್, ಮಕ್ಕಳುಗಳು ಇದಾರಲ್ಲ, ಮಕ್ಕಳಿಗೋಸ್ಕರ ಮಾಡಲೇಬೇಕು. ಇಬ್ರು ಗಂಡು ಹುಡುಗರು ಇದ್ದಾರೆ, ಅವರಿಗೆ ಮಾಡಲೇಬೇಕು, ಅವರು ಓದ್ತಾ ಇದ್ದಾರೆ. ಇನ್ನು 3 ಎಕರೆಯಲ್ಲಿ ಏನು ಬೆಳೀತಾ ಇದ್ರಿ? ಅದರಲ್ಲಿ ಬೆದ್ಲು ಮಳೆ ಮೆಕ್ಕೆಜೋಳ ಹಾಕಿದ್ವಿ, ವರ್ಷ ಹಾಳಾಗೋಯ್ತು, ನೀರು ನಿಂತ್ಕೊಂಡು ಮಳೆ ಜಾಸ್ತಿ ಆಗಿ ನೀರು ಹಿಡಿದು ಹೋಯ್ತು ಸರ್. ಈಗ ಹಿಂಗೆ ನಮ್ಮ ಕೃಷಿಕರು ಎಲ್ಲರೂ ಅಡಿಕೆ ಬೆಳ್ಕೊಂತ ಹೋದ್ರೆ ಮುಂದೆ ಅಡಿಕೆ ಪರಿಸ್ಥಿತಿ ಏನಾಗಬಹುದು ಅಂತ ನಿಮ್ಮ ಅನಿಸಿಕೆ ಸರ್? ಅದು ಹೇಳಕ್ಕಾಗಲ್ಲ ಸರ್. ಅದು ಅಲ್ಲ, ಒಟ್ಟು ಎಲ್ಲರೂ ಮಾಡ್ತಾ ಇದಾರಲ್ಲ, ನಾವು ಮಾಡ್ಬೇಕು ಅಂತೇಳಿ ಮಾಡ್ತಾ ಇದೀವಿ ಸರ್. ಅಲ್ಲ, ಈಗೇನು ರೇಟ್ ಇದೆ ಪರವಾಗಿಲ್ಲ, ಈಗ ಅದು ನಮಗೆ ಆರೋಗ್ಯಕ್ಕೆ ಅಂದ್ರೆ ಉಣ್ಣದಲ್ಲ ತಿನ್ನೋದಲ್ಲ ಅಲ್ವಾ? ಈಗ ಮನುಷ್ಯ ಜೀವನ ಮಾಡ್ಬೇಕಂತಂದ್ರೆ ಆಹಾರ ಬೆಳೆಗಳನ್ನ ಬೆಳಿಬೇಕಾಗುತ್ತಲ್ಲ. ಅಂದ್ರೆ ಎಲ್ಲೇ ಒಂದ್ ಕಡೆ ಮುಂದೆ ಬಹಳ ಸಮಸ್ಯೆ ಎದುರಿಸುವಂತ ಒಂದು ಪರಿಸ್ಥಿತಿ ಬರಬಹುದಲ್ವಾ? ಬರುತ್ತೆ ಸರ್. ಎಲ್ಲ ತೋಟ ಮಾಡ್ಕೊಂತಾನೆ ಹೋದ್ರೆ ಮುಂದೆ ಎದುರಿಸುವಂತ ಪರಿಸ್ಥಿತಿನೂ ಬರುತ್ತೆ. ಇವಾಗ ಏನು ಹಿಂದೆ ಅಜ್ಜರ್ ಬೆಳಿತಿದ್ರೆ ಆ ಬೆಳೆ ಮುಂದೆ ಒಂದ್ ದಿವಸ ಬಂದೇ ಬರುತ್ತೆ ಸರ್ ಮತ್ತೊಮ್ಮೆ. ಅದು ಒಟ್ಟಾರೆ ಈಗ ಸುಗಂಧರಾಜ ಹೂವು ಅಂತಂದ್ರೆ ನೀವು ಈಗ ಅಡಿಕೆ ಒಳಗಡೆ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀವಿ? ಬೆಳೀತಾ ಇದ್ದೀವಿ ಸರ್. ಎಕರೆಗೆ 5 ಕೆಜಿ 6 ಕೆಜಿ ಸಿಗ್ತಾ ಇತ್ತು ಸರ್. ಈಗ ವರ್ಷ ಆಗಿತ್ತು ಇಳುವರಿ ಮಾಡಿ, ಅದು ಮುಂದೆ ಶ್ರಾವಣದಷ್ಟೊತ್ತಿಗೆ ಒಂದು 20 ಕೆಜಿ ತನಕ ಸಿಗುತ್ತೆ ಸರ್ ಎಕರೆಗೆ. ಅಂದ್ರೆ ಎಷ್ಟು ಒಂದು ಅಂತರ ಮಾಡಿಕೊಂಡು ಅಡಿಕೆ ನಾಟಿ ಮಾಡಿದ್ರ? ಅಡಿಕೆ ಅದರಲ್ಲಿ 8x8 ಮಾಡಿದೀವಿ. 3 ಅಡಿ ಡಿಸ್ಟೆನ್ಸ್ ಐತೆ ಸರ್ ಸುಗಂಧರಾಜಿಗೂ ಅಡಿಕೆ ಗಿಡಕ್ಕೂ. 3x3 ಅಡಿ ಡಿಸ್ಟೆನ್ಸ್ ಅಲ್ಲಿ ಮಾಡಿದೀವಿ. ಈಗ ಸುಗಂಧರಾಜ ಹೂವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರೆ ನೀವು ಸರ್? ಪ್ರತಿನಿತ್ಯ ಸಿಗುತ್ತಲ್ಲ, ಏನಾದ್ರೂ ವರ್ಕೌಟ್ ಆಗುತ್ತೆ ಅಂತ ಹಾಕಿದೀವಿ ಸರ್. ಆಮೇಲೆ ಒಳ್ಳೇದು, ಅದ್ರ ಜೊತೆಗೆ ಗಿಡಗಳು ಇಂಪ್ರೂವ್ ಆಗ್ತವೆ ಅಂತೇಳಿ ಮಾಡಿದೀವಿ ಸರ್ ಸುಗಂಧರಾಜ. ಈಗ ಸುಗಂಧರಾಜ ಹೂವಿನಲ್ಲಿ ಒಳ್ಳೆಯ ಒಂದು ಇಳುವರಿ ಕಾಣಬೇಕು ಅಂತಂದ್ರೆ ಯಾವ ರೀತಿ ಕೃಷಿ ಮಾಡಬೇಕು ಅಂತ ಹೇಳಿ ಸರ್? ಎತ್ತಿನ ಬೇಸಾಯದಲ್ಲಿ ನೇಗಿಲು ಹೊಡೆಸ್ಕೊಂಬಿಟ್ಟು ಅದಕ್ಕೆ ಧನಿಯನ ಗೊಬ್ಬರನ ಒಂದು 2 ಲೋಡ್ ಹಾಕ್ಬೇಕು. 2 ಲೋಡ್ ಏರ್ಕೊಂಬಿಟ್ಟು ಸಾಲಿಗೆ ತಟ್ಟಿಡ್ಕೊಂಡು ಸುರಿಬೇಕು ಸರ್. ಸುರಿದ್ಬಿಟ್ಟು ಅದನ್ನ ಮತ್ತೆ ಮುಚ್ಚಿ ಗೆಡ್ಡೆ ಹಾಕಿ ಮುಚ್ಚಿಬಿಟ್ಟು ಇದು ಮಾಡುತ್ತೆ. ಈಗೆಲ್ಲ ನೀವು ದನ ಕರುಗಳನ್ನ ಸಾಕಾಣಿಕೆ ಮಾಡಿಲ್ಲ ಅಂದ್ರಿ, ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲಿಂದ ತರ್ತೀರಾ ಸರ್? ಎಮ್ಮೆಗಳಿದಾವ ಒಂದು 4, ಅದ್ರ ಮೇಲೆ ಕೊಂಡ್ಕೊಂತೀವಿ ಸರ್. ಎಮ್ಮೆಯಿಂದ ಎಷ್ಟು ಸಿಗುತ್ತೋ ಅಷ್ಟು ಗೊಬ್ಬರ ನಿಮಗೆ ಸಾಕಾಗಲ್ಲ, ಬೇರೆ ಮತ್ತೆ ನೀವು ಹಣ ಕೊಟ್ಟು ತರಬೇಕಾಗುತ್ತೆ. ತರ್ತೀವಿ ಸರ್, 1000 ರೂಪಾಯಿ ಲೋಡ್ ಹೇಳ್ತಾರೆ ಸರ್, ತಗೊಂಬರ್ತೀವಿ. ಸಾಮಾನ್ಯವಾಗಿ ಈಗ ಸುಗಂಧರಾಜ ಬೆಳಿಬೇಕಂತಂದ್ರೆ ಈಗ ಸಸಿ ಏನಿರಲ್ಲ, ಅವು ಈ ಗಡ್ಡೆ ಇರ್ತವೆ. ಈಗ ಗುಣಮಟ್ಟದ ಗಡ್ಡೆಗಳು ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ? ಯಾವುದೇ ರೋಗ ರುಜಿನ ಇರಬಾರ್ದು, ಯಾಕಂದ್ರೆ ರೋಗ ರುಜಿನ ಇರುವಂತಹ ಗಡ್ಡೆಗಳನ್ನ ನಾವು ನಾಟಿ ಮಾಡಿದ್ರೆ ಮುಂದೆ ಇಳುವರಿ ಕಾಣಕ್ಕಾಗಲ್ಲ. ಆಗಲ್ಲ ಸರ್, ಅದು ಕೊಳೆ ರೋಗ ಅಂತ ಬರುತ್ತೆ ಸರ್. ಆ ರೋಗ ಬಂತು ಅಂದ್ರೆ ಅದಿರಲ್ಲ, ಎಲ್ಲ ಸತ್ತೋಗುತ್ತೆ. ಹಂಗಾಗಿ ಇಲ್ಲಿ ಮದ್ದೇರ್ ಅಂತ ಐತೆ, ಅಲ್ಲಿ ಹೋಗಿ ಒಳ್ಳೆ ಗೆಡ್ಡೆ ನೋಡಿ ತಗೊಂಬರ್ತೀವಿ. ಆಮೇಲೆ ಅದಕ್ಕೇನೆ ಒಂದು ಔಷಧಿ ಬರುತ್ತೆ ಗೆಡ್ಡೆಗೆ, ಅದನ್ನ ಔಷಧಿ ಒಳಗೆ ಎದ್ದಾಕ್ಬಿಟ್ರೆ ಯಾವ ರೋಗನೂ ಬರಲ್ಲ. ಅಂದ್ರೆ ಈಗ ಒಳ್ಳೆ ಗೆಡ್ಡೆ ಇದು, ಈ ಒಳ್ಳೆ ಗೆಡ್ಡೆ ಅಲ್ಲ ಅಂತೇಳಿ ಯಾವ ರೀತಿ ಗೊತ್ತಾಗುತ್ತೆ ನಿಮಗೆ ಸರ್? ಅದು ಗೊತ್ತಾಗಲ್ಲ ಸರ್, ಅವ್ರು ಹೇಳಿದ್ದ ನಾವು ಕೇಳೋದಷ್ಟೇ. ನೇಗಲ್ಲಿ ಎತ್ತಿನ ಬ್ಯಾಸಲ್ಲಿ ಉಳುವೆ ಮಾಡಿ ಅದನ್ನ ಗೆಡ್ಡೆ ಮ್ಯಾಲೆ ಎತ್ಬಿಟ್ಟು ಅದೆಲ್ಲ ಕ್ಲೀನ್ ಒಂದ್ ಸೈಡ್ಗೆ ಹಾಕಿರ್ತಾರೆ, ಅವನ್ನ ನಾವು ತಗೊಂಡ್ ಬರ್ತೀವಿ ಸರ್. ಈಗ ಗಡ್ಡೆ ತಂದು ಈಗ ಬೇರೆ ಒಂದು ಔಷಧಿಯಲ್ಲಿ ಅದ್ದಿ ನೀವು ನಾಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವ ಔಷಧಿಯಲ್ಲಿ ಅದ್ದಿ ನಾಟಿ ಮಾಡ್ತೀರಾ ಸರ್? ಬಯಸ್ಟಿನ್ ಒಂದು ಕರಾಟೆ ಅಂತ ಹೇಳಿ ಬರುತ್ತೆ ಸರ್, ಆ ಔಷಧಿನ ತಳಕ್ಕೆ ಗೊಬ್ಬರ ಹಾಕಿ M45 ಪೌಡ್ರು, ನಾವು ಮೂರನ್ನು ಮಿಶ್ರಣ ಮಾಡಿ ಗೆಡ್ಡೆಗೆ ಎದ್ದಾಕಿದ್ರೆ ಯಾರು ರೋಗನೂ ಬರಲ್ಲ. ಈಗ ಗಡ್ಡೆ ನಾಟಿ ಅಂತಂದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಮಾಡ್ತೀರಾ? ಒಂದು ಗಡ್ಡೆಯಿಂದ ಒಂದು ಗಡ್ಡೆಗೆ ಎಷ್ಟು ಅಂತರ ಮಾಡಿ ನಾಟಿ ಮಾಡ್ತೀರಾ ಸರ್? ಸಾಲಿಂದ ಸಾಲಿಗೆ 3 ಅಡಿ ಡಿಸ್ಟೆನ್ಸ್, ಗೆಡ್ಡೆಯಿಂದ ಗೆಡ್ಡೆಗೆ ಅದೇನು ಡಿಸ್ಟೆನ್ಸ್ ಇಲ್ಲ ಸರ್, ಅದು ದಪ್ಪ ಹಾಕಿದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಒತ್ಕಟ್ಟಾಗಿರ್ಬೇಕಂತ ಹೇಳ್ತೀವಿ? ಹೌದು ಸರ್, ಒತ್ಕಟ್ಟಾಗಿರ್ಬೇಕು. ಈಗ ಸಾಲು ಹೊಡೆದು ನಾಟಿ ಮಾಡ್ತೀರಾ, ಏನು ಯಾವ ರೀತಿ ಮಾಡ್ತೀರಾ? ಸಾಲು ಹೊಡೆದು ಸರ್, ಎತ್ತಿನ ನೇಗಲಲ್ಲಿ ಸಾಲು ಹೊಡ್ಕೊಂಬಿಟ್ಟು ಅದನ್ನ ಒಂದು ಬೀದಿಗೆ 3 ಸಾಲು ಬರುತ್ತೆ, 3 ಸಾಲಿಗೆ 3-3 ಅಡಿ ಡಿಸ್ಟೆನ್ಸ್. ಆಮೇಲೆ ಇವಾಗ ಹಿಂಗೆ ಹಾಕ್ಬೇಕಾದ್ರೆ ಅದು ಡಿಸ್ಟೆನ್ಸ್ ಏನಿಲ್ಲ ಸರ್, ಎಷ್ಟು ಒತ್ತು ಹೋಗಾಕ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗೆಲ್ಲ ಗಡ್ಡೆ ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿ ಮೇಲೆ ಈಗ ಅದಕ್ಕೇನಾದ್ರು ಆ ಟೈಮಲ್ಲಿ ಈಗ ಗೊಬ್ಬರ ಇಂಥವೇನಾದ್ರೂ ಕೊಡ್ತೀರಾ? ಇಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಒಂದೇ ಕೊಟ್ಟಿರೋದು, ಮೇಲ್ ಗೊಬ್ಬರ ಏನು ಕೊಟ್ಟಿಲ್ಲ ಇನ್ನು. ಈಗ ಮೇಲ್ ಗೊಬ್ಬರ ಅಂತಂದ್ರೆ ಯಾವಾಗ ಕೊಡ್ತೀರಾ ನೀವು? ಅದು ಹುಟ್ಟಿ ಒಂದ 1 ವರ್ಷ ಆದ್ಮೇಲೆ ಸ್ವಲ್ಪ 16-20 ತಂದು ಕೊಡ್ತೀವಿ ಸರ್. ಯೂರಿಯಾ ಕೊಟ್ರೆ ಬೇಗ ಕಪ್ಪು ಬಂದು ಹಾಳಾಗೋಗುತ್ತೆ, ಹಂಗಾಗಿ ಯೂರಿಯಾ ಕಡಿಮೆ. ಈಗೆಲ್ಲ ಗಡ್ಡೆ ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿದ್ಮೇಲೆ ಅದಕ್ಕೆ ತೇವಾಂಶ ಬೇಕಾಗುತ್ತೆ, ಈಗ ಅಡಿಕೆಯಲ್ಲಿ ಹಾಕಿದ್ರ ಅಂದ್ರೆ ಅದೇ ಡ್ರಿಪ್ ಇದಕ್ಕೆ ನೀವು ಬೇರೆ ಬದಲಾವಣೆ ಮಾಡ್ಕೊಳ್ತೀರಾ? ಇಲ್ಲ ಸರ್, ಡ್ರಿಪ್ ಅದಕ್ಕೆ ಬೇರೆ ಇದಕ್ಕೆ ಬೇರೆ. ಅಡಿಕೆ ಸಸಿ ಅದು 8 ಅಡಿ 8 ಅಡಿ ಡಿಸ್ಟೆನ್ಸ್ ಇರುತ್ತೆ, ಇದು 3 ಅಡಿ ಇರುತ್ತೆ. ಇದಕ್ಕೆ ಹನಿ ನೀರಾವರಿ ಮಾಡ್ತೀವಿ. ಈಗೆಲ್ಲ ಹೆಚ್ಚು ನೀರ್ ಬೇಕಾಗುತ್ತಾ ಈ ಒಂದು ಸುಗಂಧರಾಜ ಹೂವಿನ ಬೆಳೆಗೆ? ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ನೀರು ಇದ್ರೆ ಬೆಳಿಬಹುದು ಅಂತ? ಇಲ್ಲ ಸರ್, ಸುಗಂಧರಾಜ ಅತಿ ಬೇಸಿಗೆಗೆ ಮಾತ್ರ ಅತಿ ಹೆಚ್ಚಿನಾಗಿ ನೀರ್ ಇದ್ರೆ ಮಾತ್ರ ಅದು ಹೂ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಸರ್. ಈಗ ನಾಟಿ ಅಂತಂದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಮಾಡಬಹುದಾ? ಹೇಗೆ ಜನವರಿಗೆ ನಾಟಿ ಮಾಡಿದ್ರೆ ಶ್ರಾವಣಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತೆಳ್ಳಗೆ. ಜನವರಿ ಫೆಬ್ರವರಿಯಲ್ಲೇ ನಾಟಿ ಮಾಡೋದು, ಅತಿ ಹೆಚ್ಚಿನದಾಗಿ ಸುಗಂಧರಾಜ ನಾಟಿ ಮಾಡೋದು. ಈಗ ನೀವು ಸುಗಂಧರಾಜ ಹೂವಿನ ಗಡ್ಡೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತಲ್ಲ? ಸರ್ ಈಗ 11 ತಿಂಗಳಲ್ಲಿದೆ ಸರ್. ಅಂದ್ರೆ ಇತ್ತೀಚೆಗೆ ನೀವು ಬೆಳೀತಾ ಇದ್ರ ಹೂವನ್ನ? ಸರ್ ಈಗ 4ನೇ ವರ್ಷದಿಂದ ಬೆಳೆದಿದ್ವಿ, ಅದು ಅಡಕೆ ಗಿಡ ದೊಡ್ಡದಾಯ್ತು, ತೆಗೆದಿದ್ವಿ, ಈಗ ಮತ್ತೆ ಎಕ್ಸ್ಟ್ರಾ ಮಾಡಿದೀವಿ. ಈಗ ನಿಮ್ಮ ತೋಟದಲ್ಲೇ ಈಗ ಗಡ್ಡೆ ಇದ್ವಲ್ಲ, ಅವನ್ನೇ ನೀವು ಬೇರೆ ಈಗ ಸಣ್ಣ ಗಿಡದಲ್ಲಿ ಅಡಿಕೆ ಗಿಡದಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ಅದನ್ನೇ ತಂದು ಹಾಕ್ಬೋದಾಯ್ತಲ್ಲ ಇವು ಗಡ್ಡೆಗಳನ್ನ? ಇಲ್ಲ ಸರ್, ಇಲ್ಲೇ ಗಡ್ಡೆ ಯಾಕ ರೋಗ ಬಿದ್ದಿತ್ತು, ಹಂಗಾಗಿ ನಾವು ಇದನ್ನ ತೆಗೆದ್ವಿ. ಈಗೆಲ್ಲ ನೀವು ನಾಟಿ ಮಾಡಿದ್ಮೇಲೆ ಚಿಗುರು ಅಂತಂದ್ರೆ ಅದಿಲ್ಲ, ಎಷ್ಟು ದಿನಕ್ಕೆ ಬರುತ್ತೆ? ಸರ್ ಅದು 31 ದಿವಸಕ್ಕೆ ಕಾಣಿಸುತ್ತೆ ಸರ್, ಭೂಮಿ ಬಿಟ್ಟು ಮ್ಯಾಕೆ ಸ್ವಲ್ಪ. ಆಮೇಲೆ ಕಳೆ ಜಾಸ್ತಿ ಆಗುತ್ತೆ, ಅವಾಗ ಕೂಲರ್ನ ಕರ್ಕೊಂಡೋಗಿ ಕಳೆ ಕಿತ್ಬಿಟ್ಟು ಆಮೇಲೆ ಎತ್ತಿನ ಬೇಸಾಯದಲ್ಲಿ ಹೊಡ್ಕೋಬೇಕು. ಈಗ ಮೊದಲೇ ನೀವು ಬೇಸಾಯ ಕ್ರಮ ಮಾಡಕ್ ಬರಲ್ವಾ? 2 ಗಂಟೆ 1 ಗಂಟೆ ಇಂಥದ್ನ ಕಳೆ ತೆಗೆಸೋದಕ್ಕಿಂತ ಮುಂಚೆ? ಇಲ್ಲ ಸರ್, ಬರಲ್ಲ, ಅದು ಕಾಣಲ್ಲ ಸರ್, ಹುಲ್ಲಲ್ಲಿ ಗೆಡ್ಡೆ ಬೆಳೆದಿರೋದು ಅದನ್ನೆಲ್ಲ ತುಳ್ಕೊಂಡು ಹೋಗುತ್ತೆ, ಹಂಗಾಗಿ ಅದು ಕಳೆ ತೆಗೆದಲೆ ಮಾಡಕ್ ಬರಲ್ಲ. ಈಗ ಚಿಗುರು ಬಂದಾಗ ಎಲ್ಲ ಅದ್ನಂತರ ಸಾಕಷ್ಟು ಅಂದ್ರೆ ಗೊಬ್ಬರ ನೀರು ಕೊಟ್ಟು ಎಲ್ಲ ಬೆಳೆಸಬೇಕಾಗುತ್ತೆ. ಈಗ ಚಿಕ್ಕದಿದ್ದಾಗ ಏನಾದರೂ ಗಿಡಕ್ಕೆ ಏನಾದರೂ ರೋಗ ರುಜಿನ ಇಂಥದ್ದೇನಾದ್ರೂ ಬರುತ್ತಾ? ಇಲ್ಲ ಸರ್, ಅಂತದ ರೋಗ ಏನು ಬರಲ್ಲ, ಅದು ಎಷ್ಟೇ ಹುಲ್ಲಿದ್ರು ರೋಗ ಏನು ಬರಲ್ಲ. ಈಗೆಲ್ಲ ರೋಗ ಅಂತಂದ್ರೆ ಸಾಮಾನ್ಯವಾಗಿ ಈ ಸುಗಂಧರಾಜ ಹೂವಿನ ಸಸಿಗೆ ಯಾವ ಯಾವ ರೋಗ ಬರುತ್ತೆ ಅಂತ ಹೇಳಿ ಸರ್? ಕೊಳೆ ರೋಗ ಒಂದು ಬರುತ್ತೆ, ಆಮೇಲೆ ಚಿಕ್ಕಿ ರೋಗ ಬಂದ್ರೂ ತಡೆಯಲ್ಲ, ಕೊಳೆ ರೋಗನೇ ಅತಿ ಜಾಸ್ತಿ ಬರೋದು, ಅದಕ್ಕೆ ಕೊಳೆ ರೋಗನೇ. ಕೊಳೆ ರೋಗ ಬಂದಾಗ ಅಲ್ಲಿ ಏನು ನೀವು ಕ್ರಮ ತಗೊಳ್ತೀರ ಸರ್? ಇದು ತೋಟಗಾರಿಕೆ ಇಲಾಖೆಗೆ ಹೋಗ್ತೀವಿ, ಅಲ್ಲಿ ಕೇಳ್ತೀವಿ ಸರ್, ಅವ್ರು ಬರ್ಕೊಟ್ಟಿದ್ದು ಔಷಧಿ ತಂದು ಹೊಡಿತೀವಿ, ಅದಕ್ಕೂ ಕಂಟ್ರೋಲ್ ಆದ್ರೆ ಆಯ್ತು, ಇಲ್ಲಾಂದ್ರೆ ಹೋದಂಗೆ ಸರ್. ಕಂಟ್ರೋಲ್ ಬರಲ್ಲ ಅಂದ್ರೆ ಬೆಳೆನೇ ನಾಶ ಆಗುತ್ತೆ. ಬೆಳೆನೇ ನಾಶ ಆಗುತ್ತೆ ಸರ್. ಅಂದ್ರೆ ಆ ರೋಗ ಬರೋದು ಅಂತಂದ್ರೆ ಸಸಿ ಯಾವ ಹಂತದಲ್ಲಿದ್ದಾಗ ಬರುತ್ತೆ ಸರ್? ಅದು 4 ತಿಂಗಳು ಬೆಳೆ ಆದ್ಮೇಲೆ ಕಾಣಿಸುತ್ತೆ ಸರ್. 4 ತಿಂಗಳು ಬೆಳೆ ಆಗ ತನಕ ಅದೇನು ರೋಗ ಕಾಣಿಸಲ್ಲ, 4 ತಿಂಗಳು ಆದ್ಮೇಲೆ ಕಾಣಿಸುತ್ತೆ, ಎಲೆ ಮೇಲೆ ಕೆಂಪು ಕೆಂಪು ಚುಕ್ಕಿ ಬೀಳುತ್ತೆ. ಸಾಕಷ್ಟು ನೀವು ತೋಟದಲ್ಲೆಲ್ಲ ಅಡ್ಡಾಡ್ಕೊಂಡು ಈ ಬೆಳೆಗೆ ಯಾವ ರೀತಿ ಇದೆ, ಏನ್ ರೋಗ ಇದೆ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ಹೌದೌದು ಸರ್, ತುಂಬಾ ಗಮನಿಸ್ಬೇಕು, ಜವಾಬ್ದಾರಿ ಇದ್ರೆ ಮಾತ್ರ ಅದು ಸುಗಂಧರಾಜ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಸರ್. ಈಗೆಲ್ಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನದ ನಂತರ ಈಗ ಹಂಗ ಸ್ಟಾರ್ಟ್ ಆಗುತ್ತೆ ಹೂ ಬಿಡಕ್ಕೆ ಸರ್? 6 ತಿಂಗಳು ಬೇಕು ಸರ್, 6 ತಿಂಗಳು ಬಿಟ್ರೆ ಸ್ವಲ್ಪ ತೆಳ್ಳಗೆ ಸ್ಟಾರ್ಟ್ ಆಗುತ್ತೆ ಸರ್, ಆಮೇಲೆ 9 ತಿಂಗಳಿಂದ ಒಳ್ಳೆ ರೈಸ್ ಆಗುತ್ತೆ. ಈಗ ಪ್ರಾರಂಭದಲ್ಲಿ ಎಷ್ಟು ಕೆಜಿ ಸಿಗುತ್ತಾ ಬಂತು, ನಂತರ ಅಂದ್ರೆ ಕಾಲ ಕಳೆದಂಗಲ್ಲ ಹಂತ ಹಂತವಾಗಿ ಎಷ್ಟು ಕೆಜಿಗೆ ನಿಮ್ ಒಂದು ಕೃಷಿಯಲ್ಲಿ ಹೂವನ್ನ ಕಾಣ್ತಾ ಬಂದ್ರೆ ಸರ್? ಸ್ಟಾರ್ಟಿಂಗ್ 1/2 ಕೆಜಿ, ಆಮೇಲೆ 1 ಕೆಜಿ 2 ಕೆಜಿ ಹಿಂಗೆ ಹೋಗ್ತಾನೆ ಇರುತ್ತೆ ಸರ್, ಜಾಸ್ತಿ ಆಗ್ತಾನೆ ಇರುತ್ತೆ ದಿನ ದಿನಕ್ಕೂ. ಲಾಸ್ಟ್ 24-25 ಕೆಜಿ ತನಕ ಬಿಡಿಸಿದ್ವಿ ಸರ್. 1 ಎಕರೆಗೆ ಹೈಯೆಸ್ಟ್ ಅಂತಂದ್ರೆ 25 ಕೆಜಿ ಬರುತ್ತೆ ಲಾಸ್ಟಿಗೆ? ಇಲ್ಲ ಸರ್, ಎಕರೆಗೆ 1 ಕ್ವಿಂಟಲ್ 30 ಕೆಜಿ ತನಕ ಹರಿಬಹುದು ಸರ್, ಇಳುವರಿ ಚೆನ್ನಾಗಿ ಬಂದ್ರೆ. ಅದು ಇಳುವರಿ ಚೆನ್ನಾಗಿ ಬರಲಿಲ್ಲ ಅಂದ್ರೆ 24-25 ಕೆಜಿ ತನಕ ಹರಿಬಹುದು. ಯಾಕೆ ನಿಮ್ದು ಹೈಯೆಸ್ಟ್ ಇಳುವರಿ ಯಾಕೆ ತಗೊಳಕ್ ಆಗ್ಲಿಲ್ಲ ಸರ್? ಯಾಕೆ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಅದೇ ರೋಗ ಬಂದು ಹೋಗೋದಕ್ಕೆ ಏನ್ ಮಾಡಕಂತೆ, ಮಳೆ ಅಲ್ಲ ಸರ್, ಕೊಳೆ ರೋಗ, ಗೆಡ್ಡೆ ಸರಿ ಇರಲಿಲ್ಲ, ಹಂಗಾಗ್ಬಿಟ್ಟು ಕೊಳೆ ರೋಗ ಆಗಿ ಹೋಯ್ತು. ಅದನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಉತ್ತಮವಾದ ಒಂದು ಗಡ್ಡೆ ತಂದು ನಾಟಿ ಮಾಡಬಹುದಲ್ಲ? ಇಲ್ಲ ಸರ್, ನಾವು ಸಾಕು ಅಂತ ಬಿಟ್ಬಿಟ್ಟಿದ್ವಿ ಸರ್. ಅಲ್ಲೇ ಒಟ್ಟಾರೆ ನೀವು ಈಗ ಹೂವನ್ನ ಕಟಾವು ಅಂತಂತಂದ್ರೆ ಎಷ್ಟು ದಿನಕ್ಕೊಮ್ಮೆ ಕಟಾವು ಮಾಡ್ತೀರಾ ಸರ್? ಡೈಲಿ ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಗೆ ಹೋಗಿ 10 ಗಂಟೆ ಒಳಗೆ ಅದನ್ನ ಕಟಾವು ಮಾಡ್ಕೊಂಡು ಬಸ್ಸಿಗೆ ಇಡ್ಬೇಕು ಸರ್, ವಸ್ತ್ರಗ ದುರ್ಗ. ಈಗ ನೀವೇ ನೇರವಾಗಿ ಹೋಗಿ ಮಾರ್ಕೆಟ್ ಮಾರಾಟ ಮಾಡೋ ಬದ್ಲಿ ಹೂವಿನ ಹಾರ ಕಟ್ಟಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಕಾಣಬಹುದು? ಇಲ್ಲ ಸರ್, ಅವೆಲ್ಲ ಮಾಡಕ್ ಆಗಲ್ಲ ಸರ್, ರೈತರು ಹಾರಗಳು ಅವೆಲ್ಲ ಕಲಿಯಬೇಕು ಸರ್ ಅವೆಲ್ಲ. ಎಷ್ಟೇ ಲಾಭ ಸಿಗಲಿ ಒಟ್ಟಾರೆ ನೀವು ಮಾರ್ಕೆಟ್ ಹೋಗಿ ಮಾರಾಟ ಮಾಡಿ ಇಲ್ಲೇ ವಸ್ತ್ರಗೆ ಕಳಿಸ್ತೀವಿ ಸರ್ ನಾವು, 60 ರೂಪಾಯಿ ಕೆಜಿ ಹಿಂಗೆ ಫಿಕ್ಸ್. ಅಂದ್ರೆ ಎಷ್ಟು ಗಂಟೆಗೆ ಹೋಗಿ ಕಟಾವು ಮಾಡ್ತೀರಾ ಈಗ ಮಾರ್ಕೆಟ್ಗೆ? ಬೇಗ ಹೋಗ್ಬೇಕಾಗುತ್ತೆ ಸರ್, ನಾವು ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀವಿ, 9 ಗಂಟೆಗೆ ಬಂದು ಬಸ್ಸಿಗೆ ಇಡ್ತೀವಿ ಸರ್. ಈಗ ರೇಟ್ ಅಂತಂದ್ರೆ ಯಾವ ರೀತಿ ನಿಗದಿ ಮಾಡ್ತಾರೆ ಅವರು? ಇಲ್ಲಿ ಮಾರ್ಕೆಟ್ 10 ರೂಪಾಯಿ ಆದ್ರೂ ಇವರು ನಮಗೆ ವಸ್ತ್ರಗಾರ 60 ರೂಪಾಯಿ ಕೊಡಬೇಕು, ಅಲ್ಲಿ 300 ರೂಪಾಯಿ ಕೆಜಿ ಆದ್ರೂ ನಾವು 60 ರೂಪಾಯಿದಂಗೆ ಕೊಡಬೇಕು. ಅಂದ್ರೆ ಫಿಕ್ಸ್ ಮಾಡ್ಕೊಂಡಿರ ರೇಟ್ ಇಷ್ಟು ಅಂತ? ಹೌದು ಸರ್, ಕೆಜಿಗೆ 60 ರೂಪಾಯಿ ಫಿಕ್ಸ್. ನೀವು 60 ರೂಪಾಯಿ ಫಿಕ್ಸ್ ಮಾಡಿದ್ರಲ್ಲ, ಅಲ್ಲಿ 500 ರೂಪಾಯಿ ಕೆಜಿ ಇತ್ತಪ್ಪ, ನಿಮಗೆ ಲಾಸ್ ಆಗ್ಲಿಲ್ವಾ? ಇಲ್ಲ ಸರ್, ಹಂಗದೇನು ಲಾಸ್ ಆಗಲ್ಲ ಸರ್, ನಮಗೆ 60 ರೂಪಾಯಿ ಕೊಡ್ತಿರೋದೇ ಅನುಕೂಲ ಸರ್. ಒಪ್ಪಂದ ಮಾಡ್ಕೊಂಡಿದ್ರೆ ಒಪ್ಪಂದ. ಒಟ್ಟಾರೆ ನಿಮಗೆ ಎಷ್ಟು ಲಾಭ ಆಯ್ತು ನಿಮಗೆ ಖರ್ಚು ತೆಗೆದು? ಖರ್ಚು ತೆಗೆದು ಹಳೆ ಬೆಳೆಯಲ್ಲಿ 1.5 ಲಕ್ಷ ಉಳಿದಿತ್ತು, ಈಗ ಇನ್ನು ಮೊನ್ನೆ ಈಗ ಹಾಕಿರೋದು ಇನ್ನು ವಸ್ತು, ಅದರಲ್ಲಿ 1,40,000 ಆಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಈ ಹೂವನ್ನ ಬೆಳೀತಾ ಇದ್ರಲ್ಲ, ನಿಮಗೆ ಸುಗಂಧರಾಜ ಹೂವಿನ ಬೆಳೆ ಕೈ ಹಿಡಿದಿದೆ ನಂಗಾಯ್ತು. ಕೈ ಹಿಡಿದಿದೆ ಸರ್. ಈಗ ಮತ್ತೆ ಇದ್ರ ಜೊತೆಗೆ ಬೇರೆ ಬೇರೆ ಹೂಗಳನ್ನ ಬೆಳಿಬೋದಲ್ಲ ನೀವು? ಚೆಂಡು ಹೂವು ಹಾಕ್ತಿದ್ವಿ ಸರ್, ಇವಾಗ ಹಾಕಲ್ಲ, ಅದೇ ತೋಟ ಜಾಸ್ತಿ ಆಯ್ತಲ್ಲ, ತೆಂಗಿನ ಗಿಡ ಗರಿಗಳು ಎಲ್ಲ ಬಿದ್ಬಿಟ್ಟು ಅರೆ ಕೊಂಬೆ ಎಲ್ಲ ಮುರ್ಕೊಂಡು ಹೋಗ್ತವ, ಹಂಗಾಗಿ ಚೆಂಡು ಹಾಕಲ್ಲ. ಈಗ ಮೇನ್ ಆಗಿ ನೀವು ಅಡಿಕೆ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಡಿಕೆಯಲ್ಲಿ ಅಂದ್ರೆ ಯಾವ ರೀತಿ ಲಾಭ ಕಂಡಿದ್ರೆ ಇವತ್ತಿನ ಒಂದು ದಿನದಲ್ಲಿ? ಇವತ್ತಿನ ದಿನದಲ್ಲೇ ಸರ್ ನಮ್ದೇನು ಈ ವರ್ಷನೇ ಪಸ್ಟ್ ಕೊಟ್ಟಿರೋದು 670,000 ಕೆಣೆ ಕೊಟ್ಟಿದ್ದೀವಿ ಸರ್. ಎಷ್ಟು ಎಕರೆನ ಸರ್? 2 ಎಕರೆ. ಅಡಿಕೆಯಲ್ಲಿ ಅಂತಂದ್ರೆ ನೀವು ಸಾಕಷ್ಟು ಲಾಭ ಕಂಡಿದೀವಿ ಅಂತ ಹೇಳಿದ್ರಲ್ಲ, 600,000 ಚಿಲ್ಲರೆನ, ಅಂದ್ರೆ ಯಾವ ರೀತಿ ಮಾರಾಟ ಮಾಡಿದ್ರೆ ನೀವು? ಸರ್ ಕೇಣಿ ಕೊಟ್ಟಿದ್ವಿ ಸರ್ ನಾವು, ಅವ್ರು ಅದನ್ನ ಕೆಡ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವೇ ಸ್ವತಃ ಕಾಯಿ ಕಟಾವ್ ಮಾಡಿಸಿ ಸುಲಿಸಿ ಬೇಯಿಸಿ ಒಣಗಿಸಿ ಅಂದ್ರೆ ಮಾರ್ಕೆಟ್ ನಲ್ಲಿ ರೇಟ್ ಇದ್ದಾಗ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಕಾಣಬಹುದಲ್ವಾ? ಕಾಣಬಹುದು ಸರ್, ನಮಗೆ ಇನ್ನು ಸ್ವಲ್ಪ ಫೀಲ್ಡ್ಗಳು ಇಲ್ಲ, ಫೀಲ್ಡ್ ಮಾಡ್ಕೋಬೇಕು, ಹಂಗಾಗಿ ಕೇಣಿ ಕೊಟ್ಟಿವಿ ಸರ್. ಅದಕ್ಕೆಲ್ಲ ಜಾಗ ಬೇಕಾಗುತ್ತೆ, ಈಗೆಲ್ಲ ತಯಾರು ಮಾಡಿಕೊಳ್ಬೇಕು, ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬೇಕಾಗ. ಹೌದು ಸರ್, ತುಂಬಾ ಚೆನ್ನಾಗಿ 6 ಜನ ಲೇಬರ್ ಬೇಕು ಸರ್ ಅಡಿಕೆ ಕೆಡವಕ್ಕೆ ಹೋದಾಗ. ಆಮೇಲೆ ಸುಲಿಸಿ ಇದು ಯಂತ್ರಗಳು ಬೇಕು ಅಂದ್ರೆ ಮತ್ತೆ ಬೇರೆ ಊರಿಗೆ ನಾವು ಟ್ರ್ಯಾಕ್ಟರ್ ತಗೊಂಡು ಹಾಕೊಂಡು ಹೋಗ್ಬೇಕು, ಅವೆಲ್ಲ ರಿಸ್ಕ್ ಆಗುತ್ತೆ. ಕೇಣೆ ಮಾಡಿದ್ರೆ ಅವರು ತಗೊಂಡು ಮಾಡ್ಕೊಳ್ತಾರೆ. ಈಗ ನಿಮ್ಮೂರಲ್ಲಿ ಸಾಕಷ್ಟು ಅಡಿಕೆ ಬೆಳೀತಾ ಇದ್ದಾರೆ, ಅಂದ್ರೆ ಅಡಿಕೆ ಕಾಯುವ ಸುಲಿ ಯಂತ್ರನ ನೀವು ತಂದ್ರೆ ನಿಮ್ಮ ಕೃಷಿಯಲ್ಲಿ ಅಡಿಕೆ ಇದ್ದಾಗ ನೀವು ಬಳಸ್ಕೋಬಹುದು, ಬೇರೆ ಸಂದರ್ಭದಲ್ಲೆಲ್ಲ ಬಾಡಿಗೆ ಕೊಡಬಹುದಲ್ವಾ? ಹೌದು ಸರ್, ಮಾಡಬಹುದು. ಅವಕ್ಕೆಲ್ಲ ಫೀಲ್ಡ್ ಇನ್ನು ಹೊಸ ಮಾಡಿರೋದು ನಾವು, ಅಡಿಕೆ ತೋಟನ ಹಳೇದಿತ್ತು ಅದು ಒಟ್ಟಿಗೆ ಇದ್ದಾಗ ಅವನ್ನೆಲ್ಲ ಬಿಟ್ಕೊಟ್ಟು ಈಗ ಹೊಸ ಮಾಡಿದೀವಿ ಸರ್ ನಾವು. ಈಗ ಇಷ್ಟೊಂದು ಇಳುವರಿ ಪಡ್ಕೊಂಡಿದ್ರಲ್ಲ ಅಡಿಕೆಯಲ್ಲಿ, ಅಡಿಕೆ ಕೃಷಿ ಅಂದ್ರೆ ಅಂತಂತವಾಗಿ ಯಾವ ರೀತಿ ಅಡಿಕೆಯನ್ನ ಬೆಳೆಸಿಕೊಂತ ಬಂದ್ರೆ ಸರ್? ಎಲ್ಲ ಸ್ವಸಹಾಯ ಪದ್ಧತಿಯಲ್ಲಿ ಮಾಡ್ಕೊಂಡ್ ಬಂದ್ವಿ ಸರ್ ನಾವು. ಧನಿ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಏನು ಯೂಸ್ ಮಾಡಿಲ್ಲ ಸರ್ ಅಡಿಕೆ ಗಿಡಕ್ಕೆ, ಎಲ್ಲ ಧನಿ ಗೊಬ್ಬರನೇ ಹಾಕೊಂಡು ಇದು ಮಾಡ್ಕೊಂಡ್ಬಂದ್ವಿ, ಯಾವ ಔಷಧಿನೂ ಏನು ಸಿಂಪಡಣೆ ಮಾಡಿಲ್ಲ. ಈಗ ಸಾವಯವ ಕೃಷಿಯಲ್ಲೇ ಮಾಡ್ಕೊಂಡ್ ಬಂದ್ವಿ ಅಂತ ಹೇಳಿದ್ರಲ್ಲ ಅಡಿಕೆ ಕೃಷಿಯನ್ನ, ಯಾಕೆ ಅನಿಸುತ್ತೆ ನಿಮಗೆ ಸಾವಯವ ಕೃಷಿಯಲ್ಲೇ ಅಡಿಕೆ ಬೆಳಿಬೇಕಂತ? ಗೌರ್ಮೆಂಟ್ ಗೊಬ್ಬರಗಳನ್ನೆಲ್ಲ ಹಾಕಿದಾರೆ ನೋಡಿದ್ವಲ್ಲ, ರೋಗ ಬಂದೆಲ್ಲ ಹಾಳಾಗೋಯ್ತು, ಹಂಗಾಗಿ ನಾವು ಗೌರ್ಮೆಂಟ್ ಗೊಬ್ಬರಕ್ಕೆ ಇಷ್ಟಪಡಲಿಲ್ಲ, ಸ್ವಸಹಾಯ ಪದ್ಧತಿಯಲ್ಲೇ ಬೆಳೆಯೋಣ ಅಂತೇಳಿ ಇವತ್ತು ಬೆಳೀತಾ ಇದ್ದೀವಿ ಸರ್. ಈಗ ನಿಮ್ಮ ಒಂದು ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಅಡಿಕೆ ಬೆಳೆಗೂ ಬೇರೆ ಅಂದ್ರೆ ಸರ್ಕಾರಿ ಗೊಬ್ಬರ ಬಳಕೆ ಮಾಡಿ ಈಗ ಅಡಿಕೆ ಬೆಳೀತಾರಂತ ಒಂದು ಬೆಳೆಗಳಲ್ಲಿ ಸಾಕಷ್ಟು ಲಾಸ್ ಕಂಡದಾರ ಅಂತ ಹೇಳಿದ್ರಲ್ಲ, ಅಲ್ಲಿ ಏನ್ ಲಾಸ್ ಕಂಡಿದಾರೆ ಅವರು? ಸರ್ ರೋಗಗಳು ಬಂದು ಅಡಿಕೆ ಹಳ್ಳುಗಳೆಲ್ಲ ಉದುರುತ್ತವೆ, ಆಮೇಲೆ ಗಿಡನೂ ಒಣಗಿ ಹೋಗುತ್ತೆ ಸರ್ ಗೌರ್ಮೆಂಟ್ ಗೊಬ್ಬರ ಜಾಸ್ತಿ ಹಾಕಿದ್ರೆ, ಹಂಗಾಗ್ಬಿಟ್ಟು ಸ್ವಸಹಾಯ ಗೊಬ್ಬರ ಹಾಕೋದೇ ಒಳ್ಳೇದು. ಅಂದ್ರೆ ನೀವು ಸಾಕಷ್ಟು ಸಗಣಿ ಗೊಬ್ಬರ ಹಾಕಿ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರಲ್ಲ ಅಡಿಕೆನ, ಅಂದ್ರೆ ರೋಗ ರುಜಿನ ಬಂದಿಲ್ವಾ? ಇಲ್ಲ ಸರ್, ಅಂತ ರೋಗ ಏನಿಲ್ಲ, ಇಳುವರಿ ಚೆನ್ನಾಗಿ ಬಂದಿದೆ. ಈಗೆಲ್ಲ ನಿಮ್ ಜಮೀನಲ್ಲಿ ಅಂದ್ರೆ ಯಾವ ರೀತಿ ಮಣ್ಣು ಇದೆ, ಅಲ್ಲಿ ಯಾವ ರೀತಿ ಒಂದು ಎರೆಹುಳಗಳ ಸಂಖ್ಯೆ ಅಭಿವೃದ್ಧಿ ಆಗಿದೆ, ಇದ್ರ ಬಗ್ಗೆ ಹೇಳಿ. ಎರೆಹುಳ ಚೆನ್ನಾಗಿದೆ ಸರ್, ಎರೆ ಭೂಮಿ ಅದು, ಎರೆಹುಳಗೂ ಸಾಕಾಗೋಷ್ಟು ಇದೆ, ನಾವು ಕಳೆ ನಾಶಕ ಅದು ಇದು ಸಿಂಪಡಣೆ ಮಾಡೋದಿಲ್ವಲ್ಲ, ಹಂಗಾಗಿ ಹುಳುಗಳು ಚೆನ್ನಾಗಿದೆ ಎರೆಹುಳ ಗೊಬ್ಬರ. ಯಾವುದೇ ಕಳೆನಾಶಕ ಸಿಂಪಡಣೆ ಮಾಡಲ್ಲ ಅಡಿಕೆ ಕೃಷಿಯಲ್ಲಿ ಅಂದ್ರಲ್ಲ, ಮತ್ತೆ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಸರ್ ಒಂದ್ಸರಿ ರೋಟ್ ಓಡಿಸ್ತೀವಿ ಅಷ್ಟೇ. ಸಾಕಷ್ಟು ಕಳೆಗಳು ಹೋಗ್ತಾವೆ, ಬಂದು ನಿಮ್ಮ ಅಡಿಕೆ ಗರಿಗಳೆಲ್ಲ ಬಿದ್ದಿರ್ತವೆ ಅಲ್ಲಿ, ಅಂದ್ರೆ ಅದೆಲ್ಲ ಕತ್ತರಿಸಿ ಅಲ್ಲಿ ಸಾಕಷ್ಟು ಗೊಬ್ಬರ ಆಗುತ್ತಲ್ವಾ? ಹೌದು ಸರ್, ಗೊಬ್ಬರ ಆಗುತ್ತೆ. ಮತ್ತೆ ಅಡಿಕೆ ಒಳಗಡೆ ಕೆಲವೊಂದು ದ್ವಿದಳ ಧಾನ್ಯಗಳನ್ನೆಲ್ಲ ಬೆಳೆದು ಅಲ್ಲಿ ಗೊಬ್ಬರ ಮಾಡಬಹುದಲ್ಲ? ಹಾಕ್ಬಹುದು ಸರ್, ಈಗ ಹಾಕೋಣ ಅಂತಾನೆ, ಈಗ ಬೇಸಿಗೆ ಅಲ್ಲ, ಈಗ ಅದನ್ನ ತಂದು ಹಾಕ್ಬೇಕು ಅಂತಾನೆ ಇರೋದು, ಸೆಣಬು ಉಗ್ಗನ ಅಂತ ಬೇಸೆ ಹೊಡಿಸಿದೀವಿ. ಈಗೆಲ್ಲ ಸಾಕಷ್ಟು ಎರೆಹುಳಗಳು ನಿಮ್ಮ ಒಂದು ಅಂದ್ರೆ ಅಡಿಕೆ ಜಮೀನಿನಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರ, ಅಲ್ಲಿನ ಒಂದು ಮಣ್ಣಿನ ಪರಿಸ್ಥಿತಿ ಯಾವ ರೀತಿ ಇದೆ, ಇದೇನಾದ್ರೂ ಗಮನಿಸಿದ್ರೆ? ಇದು ಕಪ್ಪು ಮಣ್ಣು ಸರ್, ಅದು ಸ್ಮೂತ್ ಇದೆ ಸರ್, ಎರೆಹುಳ ಆಡತಕ್ಕ ಸ್ಮೂತ್ ಇದೆ, ಎರೆಹುಳ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಸ್ವಲ್ಪ ಎಟ್ಟೆ ಬರುತ್ತೆ. ಅಂದ್ರೆ ಎರೆಹುಳು ಸಾಕಷ್ಟು ನಿಮ್ಮ ಜಮೀನಿನಲ್ಲಿ ಇರೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಸರ್ ಗೊಬ್ಬರ ಮಾಡ್ಕೊಡುತ್ತೆ ಸರ್, ಅದು ಹುಳು ನೆಲ ಸ್ಮೂತ್ ಕೊಡುತ್ತೆ, ಆಮೇಲೆ ಹುಳು ಮೇಲೆ ಬಂದು ಅದು ಕಡ್ಡಿ ಅದು ಇದು ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತಿಂದಿರುತ್ತಲ್ಲ, ಗೊಬ್ಬರ ಜಾಸ್ತಿ ಮಾಡುತ್ತೆ. ಈಗ ಸಾಕಷ್ಟು ಭೂಮಿಯಲ್ಲಿ ತೇವಾಂಶ ತಡೆದಿಡುವಂತ ಶಕ್ತಿ ನಿಮ್ಮ ಜಮೀನಿಗೆ ಬರುತ್ತಲ್ವಾ? ಜಮೀನಿಗೆ ಹೌದು ಸರ್, ಎರೆಹುಳು ಇರೋದ್ರಿಂದ ಸಾಕಷ್ಟು ಫಲವತ್ತತೆ ಕೊಡುತ್ತೆ. ಈಗ ನೀವು ಯಾವುದೇ ರೀತಿ ರಾಸಾಯನಿಕ ಬಳಸದೆ ಈ ಒಂದು ಅಡಿಕೆ ಕೃಷಿ ಮಾಡ್ತಾ ಇದ್ರಲ್ಲ, ನಿಮ್ಮನ್ನ ನೋಡ್ಕೊಂಡು ಬೇರೆ ರೈತರು ನಾವು ಆ ರೀತಿ ಮಾಡ್ಬೇಕು ಅಂತ ಯಾರಾದ್ರೂ ಮಾಡ್ಕೊಂಡಿದಾರೆ? ಯಾರಾದ್ರೂ ಕೇಳಿದ್ದಾರೆ ಸರ್, ಒಂದ್ 3-4 ಜನ ಕೇಳಿದ್ದಾರೆ, ಏನ್ ಹಾಕಿದ್ದೆ ಬೆಳೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಾವ್ ಹೇಳಿದ್ವಿ ಈ ತರ ಗೊಬ್ಬರ ಹಾಕಿದ್ವಿ, ನೀವು ಆ ತರ ಮಾಡ್ರಿ ಅಂತ ಹೇಳಿದ್ವಿ. ಈಗ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಎಲ್ಲ ಒಂದ್ ಕಡೆ ಈಗ ಸಾಕಷ್ಟು ಅಡಿಕೆ ಮರಗಳು ಆಣೆ ಬರ್ತಾವ ಅಂತ ಹೇಳ್ತಾರೆ, ಅಂದ್ರೆ ಜೀಳ್ ಬರುತ್ತಲ್ವಾ? ಹೌದೌದು ಸರ್, ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಇದು ಬರುತ್ತೆ. ಈಗ ನೀವು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರಲ್ಲ, ಅಂದ್ರೆ ಆ ಒಂದು ಪರಿಸ್ಥಿತಿಯನ್ನು ನೀವು ಏನಾದ್ರು ಕಂಡಿದ್ರೆ ನಿಮ್ಮ ಒಂದು ಮರದಲ್ಲಿ? ಹೌದು ಸರ್, ಅನುಭವ ಆಗಿದೆ ಸರ್, ಏನಂತ ರೋಗ ಇಲ್ಲ, ಗಿಡನೂ ಒಳ್ಳೆ ಹೆಲ್ತಿ ಆಗೈತೆ ಸರ್. ಈಗೆಲ್ಲ ಪ್ರತಿ ವರ್ಷ ಬೇಸಿಗೆ ಬಂತು ಅಂತಂದ್ರೆ ಅಡಿಕೆ ಗಿಡಕ್ಕೆ ಸುಮಾರು ಅಂತಂದ್ರೆ ಭೂಮಿಯಿಂದ ಒಂದ್ 4-5 ಅಡಿ ಸುಣ್ಣ ಬೆಳೀತಾರಲ್ವಾ, ಅಂದ್ರೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳ್ತೀರಾ? ಸರ್ ಬಿಸಿಲಿನ ಶಾಖ ಜಾಸ್ತಿ ಬೀಳದ ಇರಲಿ ಅಂತೇಳಿ ಸುಣ್ಣ ಹೊಡಿತೀವಿ ಸರ್. ಬಿಸಿಲು ಶಾಖ ಹೊಡೆದಾಗ ಅದು ಬಿರುಕು ಬರುತ್ತೆ ಸರ್, ಮರ ಆಣೆ ಬರುತ್ತೆ. ಹೌದೌದು ಸರ್, ಒಂದು ಟೈಮ್ ಒಂದು ಮರದಲ್ಲಿ ಆ ತರ ಆಣೆ ಬಂತು ಅಂದ್ರೆ ಅಂದ್ರೆ ಆ ಮರ ಉಳಿಸ್ಕೊಳಕ್ ಆಗುತ್ತಾ ಇಲ್ವಾ? ಸರ್ ಇಲ್ಲ ಸರ್, ಆ ತರ ಬಿರುಕು ಬಂತು ಅಂದ್ರೆ ಆ ಮರ ಉಳಿಸ್ಕೊಳಕ್ ಆಗಲ್ಲ ಸರ್. ದಿನಪತ್ತಿನ ಮೇಲೆ ಎಳೆದ ಇನ್ನು 7 ವರ್ಷದ ಗಿಡ, ಅದು 13 ವರ್ಷದ ಗಿಡ ಆಗತನಕ ಸುಣ್ಣ ಬೆಳೀತಾ ಇದ್ರು ಮಾತ್ರ ಗಿಡ ಹೆಲ್ತಿ ಆಗಿರುತ್ತೆ ಸರ್. ಬೇಸಿಗೆ ಬಂದಾಗ ಮಾತ್ರ ಆ ತರ ಆ ಪದ್ಧತಿಯನ್ನ ಅನುಸರಿಸ್ತೀರಿ ನೀವು ಸರ್? ಹೌದು ಸರ್, ಅದೇ ಬೇಸಿಗೆ ಬಂದಾಗ ಸುಣ್ಣ ಹೊಡಿತೀವಿ ಸರ್. ಇದು ಮಳೆಗಾಲದಾಗ ಅದು ಏನು ಬೇಕಾಗಲ್ಲ. ಈಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 4 ತಿಂಗಳು ಬಹಳ ಬಿಸಿಲು ಇರುತ್ತಲ್ಲ, ಹಾಗಾಗಿ ಆ ಬಿಸಿಲು ಬಡ್ಡಿಗೆ ಬೀಳದ ಇರಲಿ ಅಂತೇಳಿ ಸುಣ್ಣ ಹೊಡಿತೀವಿ. ಈಗ ಅಡಿಕೆ ಸುತ್ತಲೂ ನೀವು ಬೌಂಡ್ರಿಗೆ ಈಗ ಹೆಚ್ಚಾಗಿ ನಿಮ್ಮ ಒಂದು ತೋಟಕ್ಕೆ ಬಿಸಿಲನ್ನು ಬರಬಾರ್ದು, ಜೊತೆಗೆ ಗಾಳಿ ಈ ತರನ ಬರೋದನ್ನ ನಾವು ತಡೆಹಿಡಬೇಕು ಅಂತಂದ್ರೆ ಈಗ ಅರಣ್ಯ ಸಸಿಗಳು, ತೆಂಗಿನ ಸಸಿಗಳು ಇವನ್ನೆಲ್ಲ ಸುತ್ತಲೂ ಬೌಂಡ್ರಿಗೆ ನಾಟಿ ಮಾಡಬಹುದು. ಅಂದ್ರೆ ಈ ಪದ್ಧತಿ ಏನಾದ್ರೂ ನೀವು ಅನುಸರಿಸಿದ್ರೆ ನಿಮ್ಮ ಒಂದು ಕೃಷಿಯಲ್ಲಿ? ಇಲ್ಲ ಸರ್, ಬಿಸಿಲು ಬೀಳದೇ ಇರಲಿ ತೆಂಗಿನ ಗಿಡ ಹಾಕಿ ಸುತ್ತಾನ ನಾವು ನೋಡಿದ್ವಿ ಸರ್ ಹಾಕಿರೋದು ಅಳಿಲು ಇಲ್ಲಿ ಜಾಸ್ತಿ ಆಗ್ಬಿಟ್ಟು ಅಡಿಕೆ ಹಳ್ಳನ ಕಡದ್ ಕಡು ಉದುರಿಸ್ತಾವ. ಹಂಗಾಗ್ಬಿಟ್ಟು ನಾವು ಸುತ್ತ ಏನು ಬೌಂಡ್ರಿಗೆ ಏನು ಹಾಕಿಲ್ಲ ಸರ್. ಅಂದ್ರೆ ಯಾವುದೇ ಅರಣ್ಯ ಸಸಿಯನ್ನು ನಾಟಿ ಮಾಡಿಲ್ಲ? ಮಾಡಿಲ್ಲ ಸರ್, ಯಾವ ಅರಣ್ಯ ಸಸಿಯನ್ನು ನಾಟಿ ಮಾಡಿಲ್ಲ, ಏನಿಲ್ಲ. ತೆಂಗಿಡನ್ನು ಹಾಕು ಅಂತ ಬಹಳ ಜನ ಹೇಳ್ತಿದ್ದಾರೆ, ನಾನು ಹಾಕಿಲ್ಲ. ಅದೇ ಇಲ್ಲೇ ಅಳಿಲುಗಳು ಬಂದ್ಬಿಟ್ಟು ಅಡಿಕೆ ಹಾಳನ್ನೆಲ್ಲ ಉದುರಿಸ್ತವೆ ಅಂತ ಹೇಳಿ ಹಾಕಿಲ್ಲ ಸರ್. ಈಗ ನೀವು ಯಾವುದೇ ರೀತಿಯಾದಂತ ಒಂದು ಈಗ ತೆಂಗಿನ ಸಸಿನ ನಾಟಿ ಮಾಡಿಲ್ಲ, ಅರಣ್ಯ ಸಸಿನ ನಾಟಿ ಮಾಡಿಲ್ಲ ಅಂತ ಹೇಳಿದ್ರ ಜಮೀನಿನ ಸುತ್ತಲೂ ಬೌಂಡ್ರಿಗೆ, ಅಂದ್ರೆ ಅಳಿಲಿನ ಕಾಟ ಇದೆಯಾ ಇಲ್ವಾ? ಇಲ್ಲ ಸರ್, ಈಗ ಅಳಿಲಿನ ಕಾಟ ಏನಿಲ್ಲ. ಈಗ ಏನಾದ್ರೂ ಅಳಿಲಿನ ಕಾಟ ಇತ್ತು ಅಂತಂದ್ರೆ ಅದಕ್ಕೇನು ಪರಿಹಾರ ಇಲ್ವಾ ನಿಮ್ಮ ಕೃಷಿಯಲ್ಲಿ? ಈಗ ಕೆಲವರೆಲ್ಲ ಮರಕ್ಕೆಲ್ಲ ಒಂದು 4-5 feet ಅಂತರದಲ್ಲಿ ಇದನ್ನ ಕಟ್ತಾರೆ ಬ್ಯಾಗಡಿ ಸುತ್ತಲೂ ಅಲ್ವಾ? ಹೌದು ಸರ್, ಸುತ್ತ ಕೆಲವರು ಕಟ್ಟಿದ್ದಾರೆ. ಈಗ ಪ್ರಾಣಿ ಪಕ್ಷಿ ಅವೆಲ್ಲ ತಿಂದ್ಬಿಟ್ಟಿದೆ ರೈತರಿಗೆ ಸಿಗೋದು. ಈಗ ಹೇಳಿದ್ರ ನೀವು ಕೃಷಿಯಲ್ಲಿ ಸಾಕಷ್ಟು ಹಕ್ಕಿ ಪಕ್ಷಿಗಳು ಪ್ರಾಣಿಗಳು ಎಲ್ಲ ತಿಂದು ಬಿಟ್ಟದ್ದನ್ನ ನಾವು ರೈತರು ತಗೊಳ್ಬೇಕು ಅಂತ ಹೇಳಿದ್ರ, ಮತ್ತೆ ನೀವು ಸುತ್ತಲೂ ಎಲ್ಲ ಬೌಂಡ್ರಿಗೆ ಈ ತರ ಅರಣ್ಯ ಸಸಿಗಳನ್ನ ಹಾಕಿದ್ರೆ ಒಂದಲ್ಲ ಒಂದ್ ಕಾಲಕ್ಕೆ ಒಂದ್ ಮರದಿಂದ ಸಾಕಷ್ಟು ನೀವು ಆದಾಯ ಕಾಣಬಹುದು. ಜೊತೆಗೆ ತೆಂಗನ್ನು ಹಾಕಿದ್ರೆ ಸಾಕಷ್ಟು ನಿಮಗೆ ಮನೆ ಬೇಕಾದಂತ ಒಂದು ತೆಂಗಿನಕಾಯಿ ಸಿಗುತ್ತೆ, ಹೆಚ್ಚಾದವನ್ನ ಮಾರಾಟ ಮಾಡಿದ್ರೆ ಅದರಿಂದಲೂ ಲಾಭ ಬರುತ್ತಲ್ಲ. ಎಲ್ಲೇ ಒಂದ್ ಕಡೆ ಅಳಿಲು ಅಲ್ಪ ಸ್ವಲ್ಪ ಅಳಿಲು ತಿಂದ್ರೆ ಎಷ್ಟು ಹೋಗುತ್ತೆ ನಿಮ್ಗೆ? ಎಷ್ಟು ಹೋಗುತ್ತೆ ಸರ್? ಹೋದ್ರೆ ಒಂದ್ 50 kg ಹೋಗ್ಬಹುದು, ಅಷ್ಟೇ ನಷ್ಟ ಆಗೋದು. ಅಂತದ್ದು ಅಳಿಲು ಅವನ್ನೆಲ್ಲ ನಾವೇ ಕೊಂದ್ಬಿಟ್ಟು ಮಾಡೋದಾದ್ರೆ ಏನಿದೆ ಸರ್? ಒಟ್ಟಾರೆ ಈಗ ಸಾಕಷ್ಟು ಅಡಿಕೆ ಹಾಕಿದ್ರಲ್ಲ, ನಿಮ್ಮ ಕೃಷಿಯಲ್ಲಿ ನೀರಿನ ಅನುಕೂಲ ಅಂತಂದ್ರೆ ಯಾವ ರೀತಿ ಇದೆ? ನೀರು ತುಂಬಾ ಚೆನ್ನಾಗಿದೆ ಸರ್, ನೀರೇನ ಅನುಕೂಲ ಇಲ್ಲ, ಒಳ್ಳೆ ನೀರಿದೆ. ಇತ್ತೀಚೆಗೆಲ್ಲ 1-2 years ಮಳೆ ಚೆನ್ನಾಗ್ತಾ ಇದೆ, ನಿಮಗೆ ನೀರಿಂದ ಏನ್ ಸಮಸ್ಯೆ ಇಲ್ಲ? ಮೊದಲೆಲ್ಲ ನೀರಿನ ಸಮಸ್ಯೆ ಎದುರಿಸಿದ್ರೆ? ಇಲ್ಲ ಸರ್, ನಮಗೆ ಎಂದೂ ನೀರಿಂದ ಬರಗಾಲ ಬಂದಲ್ಲೂ ನೀರಿಂದ ಸಮಸ್ಯೆ ಭಗವಂತ ಕೊಟ್ಟಿಲ್ಲ ಸರ್. ಇನ್ನು ಅದು ನೀರಲ್ಲಿ ಚೆನ್ನಾಗಿದೆ ಸರ್. ಎಲ್ಲೋ ಒಂದ್ ಕಡೆ ಆ ಭಗವಂತ ನಿಮಗೆ ನೀರಿನ ಸಮಸ್ಯೆ ಕೊಟ್ಟಿಲ್ಲ ಅಂತ ಅಂತ ಹೇಳಿ ನೀವು ವರ್ಷದಿಂದ ವರ್ಷಕ್ಕೆ ಅಂದ್ರೆ ಅಡಿಕೆಯ ಬೆಳೆ ವಿಸ್ತೀರ್ಣ ಮಾಡ್ತಾ ಇದ್ರೆ? ಹೌದು ಸರ್. ಏನನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ಬದುಕು? ಕೃಷಿ ಬದುಕು ನೆಮ್ಮದಿ ಅನ್ಸುತ್ತೆ ಸರ್. ನೆಮ್ಮದಿ ಅಂತಂದ್ರೆ ಯಾವ ರೀತಿ ಕಂಡಿದ್ರ ಕೃಷಿಯಲ್ಲಿ? ಕೃಷಿಯಲ್ಲಿ ಅದೇ ಸರ್, ನಮ್ಮ ಈಗ ಬೇರೆ ಕಡೆ ಈಗ ಫ್ರೆಂಡ್ ಸರ್ಕಲ್ ಅಲ್ಲಿ ಸುತ್ತಾಡ್ಕೊಂತ ಹೋಗೋದು ನಾನಾ ತರ ಮಾತು ಬರುತ್ತೆ. ನಮ್ಮ ತೋಟಕ್ಕೆ ಹೋಗ್ತೀವಿ, ನಮ್ಮ ಜಮೀನಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀವಿ, ಬಂದ ಮನೆಯಲ್ಲಿ ಸುಖವಾಗಿರ್ತೀವಿ ಸರ್. ಒಳ್ಳೇದು ಬಸವರಾಜಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ವಂದನೆಗಳು. ಇದುವರೆಗೂ ಅಡಿಕೆ ಹಾಗೂ ಸುಗಂಧರಾಜ ಹೂವಿನ ಕೃಷಿ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ಕೆ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಯುಎಂ ಮರುಳಸಿದ್ದೇಶ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಕಿಸಾನ್ ವಾಣಿ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜನಪದ ಗೀತೆ. ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ದೊಡ್ಡ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಹೊಯ್ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ ಚಕ್ಕ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ, ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ.